ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6, ಸಮಯ 6:50. ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಇದರಲ್ಲಿ ಮತ್ಸ್ಯ ತರಂಗ ಕಾರ್ಯಕ್ರಮ ಕೇಳುವಿರಿ. ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಗೆ ಭೇಟಿ ನೀಡಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಗೆ ಭೇಟಿ ನೀಡಿ. ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಮೀನು ಸಾಕಾಣಿಕಾ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಆಧುನಿಕ ಮೀನು ಕೃಷಿ ಪದ್ಧತಿಗಳು, ಈ ಕುರಿತು KRPET ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ TD ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಇವರನ್ನು ಸಂದರ್ಶನ ಮಾಡಿದ್ದಾರೆ ಎನ್ ಕೇಶವಮೂರ್ತಿ. ಜಗದೀಶ್ ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಆಧುನಿಕ ಮೀನು ಕೃಷಿ ಪದ್ಧತಿಗಳು ಮತ್ತು ಅದನ್ನು ಯಾವ ರೀತಿ ಅಳವಡಿಸ್ಕೋಬೇಕು, ಅಳವಡಿಸ್ಕೊಳ್ಳೋ ವಿಧಾನಗಳು ಹೇಗೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ನಮಸ್ತೆ ಸರ್. ನಮ್ಮಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಈಗ ಕಾಲಕ್ರಮೇಣ ಮೊದಲಿಂದನೂ ಕೂಡ ಏನೋ ಒಂದು ಸಾಂಪ್ರದಾಯಿಕ ಪದ್ಧತಿ ಅಂತ ಹೇಳ್ತೀವಿ, ಅದರಲ್ಲಿ ಕೊಳಗಳಲ್ಲಿ ಮೀನು ಸಾಕೋದು ಅದೆಲ್ಲ ಮುಂಚೆಯಿಂದನೂ ಬಂದಿದೆ. ಈಗ ಆಧುನಿಕ ಮೀನು ಕೃಷಿ ಪದ್ಧತಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತವಾಗಿ ತಾವೆಲ್ಲ ಕೇಳಿರ್ಬೋದು, ಇದರಲ್ಲಿ ಬಯೋಫ್ಲಾಗ್ ತಂತ್ರಜ್ಞಾನ ಅಂತ ಒಂದಿದೆ, ಮತ್ತು RAS ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೀವಿ, ಪುನರ್ ಪರಿಚಲನಾ ಜಲಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಈ ಎರಡು ವ್ಯವಸ್ಥೆಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಇದು 1922-23 ಶುರುವಾಗಿದ್ದು, ಅಲ್ಲಿಂದ ಈ ಎರಡು ವ್ಯವಸ್ಥೆಗಳೇನು ಹೇಳಿದು ಹೆಚ್ಚಿನ ರೀತಿಯಲ್ಲಿ ಇದು ಬಳಸ್ಕೊತಾ ಇದ್ದಾರೆ ರೈತರು, ಹಾಗೂ ಈ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ. ಮುಖ್ಯವಾಗಿ ಇದರಲ್ಲಿ ಮೊದಲನೇದಾಗಿ ನಾವು ಬಯೋಫ್ಲಾಗ್ ತಂತ್ರಜ್ಞಾನ ಅನ್ನೋದನ್ನ ತಗೊಳ್ಳೋಣ ಸರ್. ಈ ಬಯೋಫ್ಲಾಗ್ ತಂತ್ರಜ್ಞಾನ ಇಲ್ಲಿ ಹೆಸರಲ್ಲೇ ಹೇಳಂತದಿದೆ, ಬಯೋ ಅಂದರೆ ಜೈವಿಕ, ಫ್ಲಾಗ್ ಅಂದರೆ ಒಗ್ಗೂಡುವಿಕೆ ಅಂತ ಹೇಳ್ತೀವಿ. ಈ ಬಯೋಫ್ಲಾಗ್ ತಂತ್ರಜ್ಞಾನ ಮೂಲತಃ ಇದು 1970 ಒಂದು ಫ್ರೆಂಚ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಜಾಗ ಬಂದು ತಾಹಿತಿ ಅಂತ ಹೇಳಿ ಫ್ರಾನ್ಸಿಂದ ಇದೊಂದು ಉದ್ಭವಿಸಿದಂಥ ಒಂದು ಜಲಕೃಷಿ ವ್ಯವಸ್ಥೆ. ಈ ಜಲಕೃಷಿ ವ್ಯವಸ್ಥೆ ಕಾಲಕ್ರಮೇಣ 1980 ಮತ್ತು 1990 ಮೊದಲನೇ ಬಾರಿಗೆ ಏನು ಒಂದು ಕಮರ್ಷಿಯಲ್ ಆಗಿ ಏನಂತ ಹೇಳ್ತೀವಿ ಅದು ಅಲ್ಲಿಂದ ಬಳಕೆಗೆ ಬಂದಂಥದ್ದು. ಇದನ್ನು ನಾವು ಬೆಲೈಸ್ ಅಕ್ವಾಕಲ್ಚರ್ ಸಿಸ್ಟಮ್ ಅಂತಲೂ ಕರಿತೀವಿ ಇಂಗ್ಲೀಷಲ್ಲಿ, ಯಾಕೆಂದರೆ ಬೆಲೈಸ್ ಅನ್ನೋದು ಅದೊಂದು ಫಾರಮ್, ಇದು ಕೂಡ ತಾಹಿತಿನಲ್ಲಿ ಇರತಕ್ಕಂಥದ್ದು. ಕಾಲಕ್ರಮೇಣ ಇಸ್ರೇಲ್ ಮತ್ತು ಅಮೆರಿಕಾ ಹೀಗೆ ಇದು ವ್ಯಾಪಕವಾಗಿ ಈ ಒಂದು ಪದ್ಧತಿ ಹರಡ್ತಾ ಬಂತು. ಮೂಲತಃ ಅಲ್ಲಿ ಬಳಸ್ತಿದ್ದು ಸ್ವಲ್ಪ ಚಾನಲ್ ಕ್ಯಾಟ್ ಫಿಶು, ಈ ಥರ ಕೋಲ್ಡ್ ವಾಟರ್ ಫಿಶ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಮೀನುಗಳಿಗೆ ಇದನ್ನು ಬಳಸ್ತಿತ್ತು. ಈ ಕಾಲಕ್ರಮೇಣ ಈಗ ವಾರ್ಮ್ ವಾಟರ್ ಫಿಶಸ್ಸು ಏನಂತೀವಿ ನಾವು, ಇನ್ಲ್ಯಾಂಡ್ ಫಿಶಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಈಗ ಈ ವ್ಯವಸ್ಥೆನಲ್ಲಿ ಬಳಸ್ತಾ ಇದ್ದಾರೆ. ಇದು ಭಾರತಕ್ಕೆ ಬಂದಿರತಕ್ಕಂಥದ್ದು, ಈಗ ಇತ್ತೀಚಿನ ದಿನಗಳಿಗೆ ನಾವು ಆಧುನಿಕ ಅಂತ ಹೇಳ್ತೀವಿ. ಇದರಲ್ಲಿ ಮುಖ್ಯವಾಗಿ ಒಂದು ನಮ್ಮಲ್ಲಿ ಕೃಷಿ ಪದ್ಧತಿ ಮೀನು ಸಾಕಣೆ ಪದ್ಧತಿನಲ್ಲಿ 3 ರೀತಿ ಇದೆ. ಒಂದು ವ್ಯಾಪಕ ಪದ್ಧತಿ ಅಂತ ಹೇಳ್ತೀವಿ, ಎಕ್ಸ್ಟೆನ್ಸಿವ್ ಕಲ್ಚರ್ ಅಂತ ಹೇಳ್ತೀವಿ. ಮತ್ತೊಂದು ಅತಿ ತೀವ್ರ ಜಲ ಕೃಷಿ ಪದ್ಧತಿ, ಸೆಮಿ ಇಂಟೆನ್ಸಿವ್ ಅಂತ ಹೇಳ್ತೀವಿ. ಮತ್ತು ತೀವ್ರ ಕೃಷಿ ಪದ್ಧತಿ, ಅದು ಇಂಟೆನ್ಸಿವ್ ಅಕ್ವಾಕಲ್ಚರ್ ಅಂತ ಹೇಳ್ತೀವಿ. ವ್ಯಾಪಕ ಜಲಕೃಷಿನಲ್ಲಿ ಒಂದು ಉದಾಹರಣೆ ತಗೋಬೇಕಂದ್ರೆ, ಒಂದು ಕೆರೆನಲ್ಲಿ ನಾವೊಂದು ಮೀನು ಮರಿಗಳನ್ನ ಹಾಕ್ತೀವಿ, ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ಆಹಾರ ಕೊಡೋದಿಲ್ಲ. ಅಲ್ಲಿ ಆ ಮೀನುಗಳು ತಮಗೆ ಸಿಗ್ತಕ್ಕಂಥ ನೈಸರ್ಗಿಕ ಆಹಾರವನ್ನು ಬಳಸ್ಕೊಂಡು ಮೀನು ಬೆಳೀತದೆ. ಮತ್ತು ಅರೆ ತೀವ್ರ ಪದ್ಧತಿಯಲ್ಲಿ ನಾವು ಮೀನು ಮರಿಗಳನ್ನ ಹಾಕ್ತೀವಿ, ಅದಕ್ಕೆ ನಾವು ಹೊರಗಡೆಯಿಂದ ಸ್ವಲ್ಪ ಏನು ಕೃತಕ ಆಹಾರ ಅನ್ನೋದನ್ನು ಸ್ವಲ್ಪ ಕೊಡ್ತೀವಿ. ಇದರಲ್ಲೂ ಅಷ್ಟೇ, ಈ ಮೀನುಗಳನ್ನ ದಾಸ್ತಾನು ಮಾಡೋ ಪ್ರಮಾಣ ಕೂಡ ತುಂಬ ಕಡಿಮೆ ಇರ್ತದೆ. ಮತ್ತು ಈ ತೀವ್ರ ಜಲಕೃಷಿ ಪದ್ಧತಿ ಅಂತ ಹೇಳ್ತೀವಿ, ಈ ತೀವ್ರ ಜಲಕೃಷಿ ಪದ್ಧತಿನಲ್ಲಿ ನಾವು ಅತಿ ಕಡಿಮೆ ಜಾಗದಲ್ಲಿ ಅತಿ ಕಡಿಮೆ ಜಲಸಂಪನ್ಮೂಲದಲ್ಲಿ ತುಂಬ ಹೆಚ್ಚು ಮೀನುಗಳನ್ನ ದಾಸ್ತಾನು ಮಾಡ್ತೀವಿ. ಮೀನು ಮರಿ ದಾಸ್ತಾನು ಮಾಡಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡೆಯತಕ್ಕಂಥದ್ದು, ಇದು ತೀವ್ರ ಜಲಕೃಷಿ ಪದ್ಧತಿ ಅಂತ ಕರಿತೀವಿ. ಈ ಬಯೋಫ್ಲಾಕ್ ತಂತ್ರಜ್ಞಾನ ಅನ್ನೋದು ಕೂಡ ಒಂದು ತೀವ್ರ ಜಲಕೃಷಿ ಪದ್ಧತಿ. ಈ ತಂತ್ರಜ್ಞಾನದಲ್ಲಿ ಮುಖ್ಯವಾಗಿ ನಮಗೆ ಯಾವುದೇ ಒಂದು ಜಲಕೃಷಿಯಾದಂಥ ಪಾಂಡ್ ಅಥವಾ ಯಾವುದೇ ಕೆರೆ, ಯಾವುದೇ ಒಂದು ವಾತಾವರಣದಲ್ಲಿ ನಾವು ಮುಖ್ಯವಾಗಿ ನಮಗೆ ನಾವು ಮೀನು ಸಾಕಾಣಿಕೆ ಮಾಡಿದಾಗ ಅದರಲ್ಲಿ ಮೀನಿಗೆ ಆಗ್ತಕ್ಕಂಥ ಆಹಾರ ಇರ್ಬೋದು, ಆ ಮೀನಿಂದ ಬಿಡುಗಡೆ ಆಗ್ತಕ್ಕಂಥ ಅದರದ್ದು ಎಕ್ಸ್ಕ್ರೀಟ ಅಂತ ಹೇಳ್ತೀವಿ, ವೇಸ್ಟ್ ತ್ಯಾಜ್ಯ, ಅದರಿಂದ ಆ ಪರಿಸರದಲ್ಲಿ ಒಂದು ಪಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ, ವಾಟರ್ ಪಲ್ಯೂಟೆಂಟ್ಸ್ ಅಂತ, ಅದು ತುಂಬ ಹೆಚ್ಚಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಪರ್ಟಿಕ್ಯುಲೇಟ್ ವೇಸ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ನಾವು ಮೀನಿಗೆ ಬಳಸ್ತಕ್ಕಂಥ ಆಹಾರ, ಅದರಲ್ಲಿ ಉಳಿಕೆಯಾದಂಥ ಆಹಾರ, ಮತ್ತು ಮೀನಿಂದು ಫೀಕಲ್ ಮ್ಯಾಟರ್ ಅಂತ ಹೇಳ್ತೀವಿ, ಮೀನಿಂದು ತ್ಯಾಜ್ಯ, ಮತ್ತು ಮೀನು ತಿನ್ನದಲ್ಲೇ ಉಳಿತಕ್ಕಂಥ ಆಹಾರ, ಇದೆಲ್ಲ ನೀರಿನಲ್ಲಿ ಸೇರ್ಕೊತದೆ. ಮತ್ತು ಸಾಲ್ಯುಬಲ್ ವೇಸ್ಟ್ ಅಂತ ಹೇಳ್ತೀವಿ, ಈ ಉಳಿದಂಥ ಆಹಾರ ಈ ವೇಸ್ಟ್ ತ್ಯಾಜ್ಯಗಳಿಂದ ಅದರಲ್ಲಿ ಅಮೋನಿಯಾ ಬಿಡುಗಡೆ ಆಗ್ತಕ್ಕಂಥದ್ದು, ಫಾಸ್ಫರಸ್ಸು, ಮತ್ತು ಒಂದು ಡಿಸಾಲ್ವ್ಡ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಇಂಗಾಲ, ಇದು ಬಿಡುಗಡೆ ಆಗ್ತಕ್ಕಂಥದ್ದು. ಇದರಿಂದ ಟಾಕ್ಸಿಕ್ ಮತ್ತು ಕೆಮಿಕಲ್ ವೇಸ್ಟ್ ಅಂತ ಹೇಳ್ತೀವಿ, ಯಾಕೆಂದರೆ ಕೆಲವು ಈಗ ನಮ್ಮಲ್ಲಿ ತುಂಬ ಕೆಮಿಕಲ್ಸ್ ಬಳಸೋದಿಲ್ಲ ಯಾವುದೇ ರೀತಿ ಫೀಡಲ್ಲಾಗಲಿ ಆಹಾರದಲ್ಲಾಗಲಿ, ಬಟ್ ಟಾಕ್ಸಿಕ್ ಕೆಮಿಕಲ್ಸ್ ಅಂದರೆ ಕೆಲವು ಸಲ ಈಗ ಶ್ರಿಂಪ್ ಅಂತ ಹೇಳ್ತೀವಿ, ಸಿಗಡಿ ಕೇಳಿರಬೇಕು ತಾವೆಲ್ಲ, ಅದನ್ನು ಬಳಸಬೇಕಾದ್ರೆ ಸ್ವಲ್ಪ ಆಂಟಿಬಯೋಟಿಕ್ಸ್ ಎಲ್ಲ ಬಳಸ್ತಾರೆ, ಯಾಕೆಂದರೆ ಅದ್ರದ್ದು ಬರ್ತಕ್ಕಂಥ ಡಿಸೀಸ್ ಅಂತ ಹೇಳ್ತೀವಿ, ರೋಗಗಳನ್ನ ತಡಿಲಿಕ್ಕೆ ಬಳಸ್ತಕ್ಕಂಥ ಆಂಟಿಬಯೋಟಿಕ್ಸು ಅದೆಲ್ಲ ಆಹಾರದ ಮೂಲಕವೇ ಬಳಸೋಂಥದ್ದು. ಈಗ ಬಳಸಿದಾಗ ಏನಾಗ್ತದೆ, ಅದರದ್ದು ರೆಸಿಡ್ಯೂ ಆ ನೀರಿನಲ್ಲಿ ಉಳಿತಕ್ಕಂಥದ್ದು, ಹೀಗೆ ಉಳಿದಂಥ ಈ ವೇಸ್ಟ್ಗಳೆಲ್ಲ ಕೊನೆಗೆ ನಮ್ಮ ಪರಿಸರಕ್ಕೆ ಹಾನಿ ಉಂಟು ಮಾಡತಕ್ಕಂಥದ್ದು. ಹೀಗೆ ಮುಖ್ಯವಾಗಿ ಇದರಲ್ಲಿ ನೈಟ್ರೋಜನ್ ಅಂತ ಹೇಳ್ತೀವಿ, ಅಂದರೆ ಅಮೋನಿಯಾ ಅಂತ ಹೇಳ್ತೀವಿ, ಈ ಅಮೋನಿಯಾ ಮೀನಿಗೆ ಎಷ್ಟು ವಿಷದಾಯಕವಾದಂತಹದ್ದು. ನಾವು ಮುಖ್ಯವಾಗಿ ಯಾವುದೇ ಕೃಷಿ ಜಲಕೃಷಿ ಪದ್ಧತಿಯಲ್ಲಿ ಈ ಅಮೋನಿಯಾನ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಈ ಮುಖ್ಯವಾಗಿ ಈ ಬಯೋಫ್ಲಾಕ್ ತಂತ್ರಜ್ಞಾನ ಅಂತ ಏನು ಹೇಳಿದ್ನಲ್ಲ, ಇದರಲ್ಲಿ ನಾವು ಈ ಅಮೋನಿಯಾ ನಿರ್ವಹಣೆ ಮಾಡಲಿಕ್ಕೆ ಜೈವಿಕ ವ್ಯವಸ್ಥೆನ ನಾವು ಉಪಯೋಗಿಸ್ಕೊಂತೀವಿ. ಜೈವಿಕ ವ್ಯವಸ್ಥೆ ಅಂದರೆ ನಾನು ಆಗಲೇ ಹೇಳಿದೆ, ಬಯೋಫ್ಲಾಕ್ ಅಂದರೆ ಜೈವಿಕ ಒಗ್ಗೂಡುವಿಕೆ ಅಂತ ಹೇಳಿ. ಈ ಜೈವಿಕ ಒಗ್ಗೂಡುವಿಕೆ ಅಂದರೆ ಮುಖ್ಯವಾಗಿ ನಾನು ಈ ಜಲಕೃಷಿ ವಾತಾವರಣದಲ್ಲಿ ಬರ್ತಕ್ಕಂಥದ್ದು ಇದೆಲ್ಲ ವೇಸ್ಟ್ ಹೇಳಿದೆ, ಇದನ್ನು ನಾವು ಈ ಅದರಲ್ಲಿರ್ತಕ್ಕಂಥ ಜೈವಿಕ ಅಂಶಗಳಿಂದನೇ ಬಿಡುಗಡೆ ಆಗ್ತಕ್ಕಂಥ ಈ ಅಮೋನಿಯಾನ ಕಡಿಮೆ ಮಾಡೋದು. ಇದು ಯಾವ ರೀತಿ ಅಂದರೆ, ಈಗ ಒಂದು ಜಲಕೃಷಿ ವ್ಯವಸ್ಥೆನಲ್ಲಿ ನಮ್ಮಲ್ಲಿ ಅದನ್ನು ಮೀನು ಹಾಕಿರ್ತೀವಿ, ಅದಕ್ಕೆ ಆಹಾರ ಕೊಡ್ತಿರ್ತೀವಿ, ಮತ್ತು ಅದರಲ್ಲಿ ಆ ವಾತಾವರಣದಲ್ಲಿ ನಾನು ಆಗಲೇ ಹೇಳಿದಾಗೆ ಆ ಒಂದು ವಾತಾವರಣದಲ್ಲಿ ನಮಗೆ ಉಪಯೋಗ ಆಗ್ತಕ್ಕಂತಹ ಬ್ಯಾಕ್ಟೀರಿಯಾಗಳಿರ್ತದೆ, ಅನುಪಯುಕ್ತವಾದಂತಹ ಬ್ಯಾಕ್ಟೀರಿಯಾಗಳು ಕೂಡ ಇರ್ತದೆ. ನಮಗೆ ಉಪಯೋಗ ಆಗ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಉಪಯೋಗಿಸ್ಕೊಂಡು ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಮೋನಿಯಾನ ನಿರ್ವಹಣೆ ಮಾಡೋದು, ಮತ್ತು ಅದೇ ಉಪಯುಕ್ತ ಬ್ಯಾಕ್ಟೀರಿಯಾ ಮೀನಿಗೆ ಆಹಾರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಇದು ಮುಖ್ಯವಾದ ಈ ಬಯೋಫ್ಲಾಕ್ ತಂತ್ರಜ್ಞಾನ ಅಂತ ಹೇಳಿದ್ರೆ. ಮತ್ತು ಈ ಬಯೋಫ್ಲಾಕ್ ವ್ಯವಸ್ಥೆನಲ್ಲಿ ನಾನು ಹೇಳಿದೆ, ಜಲಕೃಷಿ ಪರಿಸರದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಆಲ್ಗೆ ಅಂತ ಹೇಳ್ತೀವಿ, ಡಯಾಟಮ್ಸ್ ಅಂತ ಇರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ, ಪ್ರೋಟೋಜೋನ್ಸ್ ಅಂತ ಹೇಳ್ತೀವಿ, ಮತ್ತು ಪ್ಲಾಂಕ್ಟನ್ಸ್ ಅಂತ ಹೇಳ್ತೀವಿ. ಈ ಪ್ಲಾಂಕ್ಟನ್ಸಲ್ಲಿ ಮುಖ್ಯವಾದ ಮೀನಿಗೆ ಆಹಾರ ಈ ಪ್ಲಾಂಕ್ಟನ್ಸು. ಇದರಲ್ಲಿ ಪ್ಲಾಂಕ್ಟನ್ಸಲ್ಲಿ ಎರಡು ವಿಧ ಇರ್ತದೆ, ಒಂದು ಫೈಟೋ ಪ್ಲಾಂಕ್ಟನ್ ಅಂತ ಹೇಳ್ತೀವಿ, ಸೂಕ್ಷ್ಮ ಸಸ್ಯ ಜೀವಿಗಳು, ಮತ್ತು ಝೂ ಪ್ಲಾಂಕ್ಟನ್ ಅಂತ ಹೇಳ್ತೀವಿ, ಪ್ರಾಣಿ ಸೂಕ್ಷ್ಮ ಜೀವಿಗಳು, ಮತ್ತು ಇದರಲ್ಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಹೇಳಿದೆ, ನಾನು ಆಗಲೇ ಹೇಳಿದೆ ನಾವು ಆಗ್ತಕ್ಕಂಥ ಆಹಾರದ ಅಳಿಕೆ ಉಳಿಕೆದೆಲ್ಲ ಇರ್ತದೆ. ಈ ಎಲ್ಲ ಅಂಶಗಳು ಸೇರಿ ಒಗ್ಗೂಡುತ್ತದೆ, ಈ ಒಗ್ಗೂಡಕ್ಕೇ ನಾವು ಫ್ಲಾಕ್ ಅಂತ ಹೇಳ್ತೀವಿ. ಈ ಒಗ್ಗೂಡುವಿಕೆ ಒಂದು ಬ್ಯಾಕ್ಟೀರಿಯಾ ಮ್ಯೂಕಸ್ ಏನು ಸೆಕ್ರೀಷನ್ ಆಗ್ತದೆ, ಆ ಸೆಕ್ರೀಷನ್ ಒಳಗೆ ಇದೆಲ್ಲ ಸೇರಿಕೊಂಡು ಒಂದು ಲೂಸ್ ಮ್ಯಾಟ್ರಿಕ್ಸ್ನಲ್ಲಿ ಈ ಒಂದೆಲ್ಲ ಅಂಶಗಳು ಇರ್ತದೆ, ಇದನ್ನು ನಾವು ಫ್ಲಾಕ್ ಅಂತ ಹೇಳ್ತೀವಿ. ಈ ಫ್ಲಾಕ್ನ ನಾವು ನಿರ್ವಹಿಸೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಒಂದು ಬಯೋಫ್ಲಾಕ್ ಇರ್ತದಲ್ಲ, ಅದರಲ್ಲಿ ನಮಗೆ ಈಗ ನಾವು ಆಹಾರ ಹಾಕೋದು ಒಂದು ಮೀನಿಗೆ ಸುಮಾರು ನಮಗೆ ಪ್ರೋಟೀನ್ ಮತ್ತು ಲಿಪಿಡ್ಡು, ಅದರಲ್ಲಿರ್ತಕ್ಕಂಥ ಆ್ಯಶ್ ಮತ್ತು ಫೈಬರು ಎಲ್ಲ ಅಂಶಗಳಿರ್ತಕ್ಕಂಥ ಆಹಾರನ ನಾವು ಮೀನಿಗೆ ಬಳಸ್ತೀವಿ. ಅದೇ ರೀತಿಯಾಗಿ ಈ ಫ್ಲಾಕ್ ಏನು ಇದು ಫಾರ್ಮ್ ಆಗ್ತದೆ ಅದರಲ್ಲೂ ಕೂಡ ನಮಗೆ ಮೀನಿಗೆ ಬೇಕಾದಂತಹ ಪ್ರೋಟೀನ್ ಇರ್ತದೆ, 35-50% ಪ್ರೋಟೀನ್ ಇರ್ತದೆ. ಮೀನಿಗೆ ಮುಖ್ಯವಾಗಿ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಪ್ರೋಟೀನು. ಈ ಪ್ರೋಟೀನು ಅಂಶ ಈಗ ಫ್ಲಾಕಲ್ಲಿ ಇರೋದ್ರಿಂದ ಮೀನು ಏನು ಮಾಡ್ತದೆ, ಇದನ್ನು ಮತ್ತೆ ಆ ಫ್ಲಾಕನ್ನೇ ಅದು ತಿನ್ನೋದ್ರಿಂದ ನಾವು ಹೊರಗಡೆಯಿಂದ ಆಗ್ತಕ್ಕಂಥ ಆಹಾರನ 30% ನಾವು ಕಡಿಮೆ ಮಾಡ್ಬೋದು. ಇದರಿಂದ ರೈತರಿಗೆ ಒಂದು ಆಹಾರದ್ದು ಹಣ ಉಳಿತದೆ, ಮತ್ತು ಇಲ್ಲಿ ಈ ಬಯೋಫ್ಲಾಕ್ ಅಂತ ಏನು ಹೇಳಿದೆ ಆ ಫ್ಲಾಕ್ಸ್ ಆ ಸೂಕ್ಷ್ಮ ಜೀವಿಗಳಿಂದ ಆ ನೀರು ಕೂಡ ಮಾಲಿನ್ಯನೂ ಕೂಡ ತಡೆಗಟ್ಬೋದು. ಹಂಗಾಗಿ ಇದನ್ನು ನಾವು ಇಂಗ್ಲೀಷಲ್ಲಿ ಇನ್ನೊಂದು ಜೀರೋ ವಾಟರ್ ಎಕ್ಸ್ಚೇಂಜ್ ಅಕ್ವಾಕಲ್ಚರ್ ಸಿಸ್ಟಮ್ ಅಂತಲೇ ಹೇಳ್ತೀವಿ. ಹಂಗಾಗಿ ಈ ಒಂದು ಬಯೋಫ್ಲಾಕ್ ತಂತ್ರಾಂಶವನ್ನು ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರ್ತದೆ ಅಂಥವರು ಇದನ್ನು ಬಳಸ್ಬೋದು. ಯಾಕೆಂದರೆ ಇದರಲ್ಲಿ ನಾವು ನೀರನ್ನು ನಾವು ಎಕ್ಸ್ಚೇಂಜ್ ಮಾಡೋದು ತುಂಬ ಕಡಿಮೆ ಇರ್ತದೆ. ಹಂಗಾಗಿ ರೈತರಿಗೆ ಇದೊಂದು ಒಳ್ಳೆಯ ತಂತ್ರಾಂಶ ಆಗಿದೆ. ಮತ್ತು ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಕ್ರೂಡ್ ಪ್ರೋಟೀನ್ ಕೂಡ 35-50% ಇರೋದ್ರಿಂದ ನಾವು ಆಹಾರದ ಪ್ರಮಾಣನ ಕೂಡ ಕಡಿಮೆ ಮಾಡ್ಕೋಬೋದು. ಮತ್ತು ಮುಖ್ಯವಾಗಿ ಇಲ್ಲಿ ಈಗ ಜೈವಿಕ ಅಂಶಗಳು ಯಾವ ರೀತಿಯಾಗಿ ಒಂದು ಆ ಪರಿಸರದಲ್ಲಿ ಕಾರ್ಯನಿರ್ವಹಿಸ್ತವೆ ಅನ್ನೋದಾದರೆ, ಒಂದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಈ ನೈಟ್ರಿಫಿಕೇಷನ್ ಪ್ರೋಸೆಸ್. ಏನೀಗ ನಾವು ನೈಟ್ರೋಜನ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅದರಲ್ಲಿ ಈ ಅಮೋನಿಯಾನ ಕೆಲವು ಬ್ಯಾಕ್ಟೀರಿಯಾಗಳಿರ್ತದೆ, ನೈಟ್ರೋಸೋಮನಸ್ ಮತ್ತು ನೈಟ್ರೋಬ್ಯಾಕ್ಟರ್ ಅಂತ ಹೇಳ್ತೀವಿ. ಇದು ನೈಟ್ರೋಸೋಮನಸ್ ಏನು ಮಾಡ್ತದೆ, ನಮ್ಮಲ್ಲಿರ್ತಕ್ಕಂಥ ಅಮೋನಿಯಾನ ನೈಟ್ರೈಟಾಗಿ ಕನ್ವರ್ಟ್ ಮಾಡ್ತದೆ, ಮತ್ತು ನೈಟ್ರೋಬ್ಯಾಕ್ಟರು ಆ ನೈಟ್ರೈಟ್ನ ನೈಟ್ರೈಟಾಗಿ ಕನ್ವರ್ಟ್ ಮಾಡ್ತದೆ. ಈ ನೈಟ್ರೈಟು ನಮಗೆ ಇದು ಸೋರ್ಸ್ ಆಫ್ ನೈಟ್ರೋಜನ್ ಆಗಿರ್ತದೆ, ಮತ್ತು ಈ ನೈಟ್ರೋಜನ್ ಸೋರ್ಸ್ನ ನಮಗೆ ಏನು ಉಪಯುಕ್ತತಾ ಬ್ಯಾಕ್ಟೀರಿಯಾ ಅಂತ ಹೇಳ್ದು, ಉದಾಹರಣೆಗೆ ಲ್ಯಾಕ್ಟೋಬೆಸಿಲಸ್ ಅಂತ ಹೇಳ್ತೀವಿ, ಬೆಸಿಲಸ್ ಸಬ್ಟಿಲಿಸ್ ಅಂತ ಹೇಳ್ತೀವಿ, ಬೆಸಿಲಸ್ ಮ್ಯಾಗಟೇರಿಯಂ, ಈ ಥರ ಬೆಸಿಲಸ್ ಬ್ಯಾಕ್ಟೀರಿಯಾಸ್ ಇರ್ತದೆ, ಮತ್ತು ಲಿಪೋಪೆಪ್ಟೈಸು ಮತ್ತು ಆರ್ಗ್ಯಾನಿಕ್ ಆಸಿಡ್ಸು, ಈ ಬ್ಯಾಕ್ಟೀರಿಯಾದಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಕಾಂಪೌಂಡ್ಗಳು ನಮಗೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ನಮಗೆ ಮೀನಿನ ಬೆಳವಣಿಗೆಯನ್ನು ತಗ್ಗಿಸ್ತಕ್ಕಂಥ ಕೆಲವು ಬ್ಯಾಕ್ಟೀರಿಯಾಗಳನ್ನ ಈ ಎಲ್ಲ ಬ್ಯಾಕ್ಟೀರಿಯಾಗಳು ಕಡಿಮೆಗೊಳಿಸ್ತವೆ ಆ ವಾತಾವರಣದಲ್ಲಿ. ಮತ್ತು ಈ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗಲಿಕ್ಕೆ ಅದಕ್ಕೆ ಇಂಗಾಲ ಮತ್ತು ಸಾರಜನಕ ಅಂತ ಹೇಳ್ತೀವಿ, ನೈಟ್ರೋಜನ್ ಅಂತ ಹೇಳ್ತೀವಲ್ಲ, ಈ ಎರಡು ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಇದು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಮುಖ್ಯವಾಗಿ ಬೇಕಿರ್ತದೆ. ಈ ಜಲಕೃಷಿ ವ್ಯವಸ್ಥೆನಲ್ಲಿ ನಾವು ಕಾರ್ಬನ್ ಮತ್ತು ನೈಟ್ರೋಜನ್ ಈ ಎರಡನ್ನು ರೇಷಿಯೋ ಅಂತ ಹೇಳ್ತೀವಿ, ಅದನ್ನು ನಾವು 10:1 ರೇಷಿಯೋದಲ್ಲಿ ಕಾರ್ಬನ್ 10 ಮತ್ತು ನೈಟ್ರೋಜನ್ನು 1 ಈ ರೇಷಿಯೋನಲ್ಲಿ ನಾವು ಆ ಜಲಕೃಷಿ ವ್ಯವಸ್ಥೆನಲ್ಲಿ ಅದನ್ನು ನಿರ್ವಹಿಸಬೇಕಾಗ್ತದೆ. ಹೀಗೆ ನಿರ್ವಹಿಸಿರೋದ್ರಿಂದ ನಾನು ಈಗಾಗಲೇ ಹೇಳ್ದಂಗೆ ನಮಗೆ ಉಪಯುಕ್ತತ ಏನು ಬ್ಯಾಕ್ಟೀರಿಯಾಗಳಿರ್ತದೆ ಅದರ ಬೆಳವಣಿಗೆಗೆ ಇದು ತುಂಬ ಅನುಕೂಲವಾಗಿರತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತದೆ. ಈಗ ಮುಖ್ಯವಾಗಿ ಈ ಒಂದು ಬಯೋಫ್ಲಾಕ್ ಕೊಳಗಳ ತಯಾರಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ಹೇಳ್ತೀನಿ. ಮೊದಲನೇದಾಗಿ ನಮ್ಮಲ್ಲಿ ಬಯೋಫ್ಲಾಕ್ ಕೊಳಗಳಲ್ಲಿ ಸುಮಾರು ವಿಧಗಳಿದ್ದಾವೆ. ಒಂದು, ತಮ್ಮಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು HDPE ಲೈನರ್ ಏನು ಬರ್ತದೆ, ಲೈನರ್ ಹಾಕಿ ನೀವು ಕೊಳ ನಿರ್ಮಾಣ ಮಾಡ್ಕೋಬೋದು. ಮತ್ತು ಸಿಮೆಂಟ್ ಕೊಳಗಳನ್ನ ನಿರ್ಮಾಣ ಮಾಡ್ಕೋಬೋದು. ಅದೇ ರೀತಿಯಾಗಿ ನಿಮಗೆ ಈಗ ಫ್ರೇಮ್ಸ್ ಬರ್ತದೆ, ಐರನ್ ಫ್ರೇಮ್ಸ್ನ ನೀವು ವೃತ್ತಾಕಾರದಲ್ಲಿ ನೀವು ಅದನ್ನು ಫ್ರೇಮ್ಸ್ನ ಹಾಕಿ ಅದರೊಳಗಡೆ ನೀವು HDPE ಲೈನರ್ ಹಾಕ್ಕೊಂಡು ಕೊಳ ನಿರ್ಮಾಣ ಮಾಡ್ಕೊಳಕ್ಕಂಥದ್ದು. ಇದರಲ್ಲಿ ಬಯೋಫ್ಲಾಕ್ ಕೊಳ ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, SOP. ಅದರ ಪ್ರಕಾರ ಕೊಳದ ಸುತ್ತಳತೆ 4 diameter ಕೊಳ ಮತ್ತು 1.5 meter ಆಳ ಇರಬೇಕು ಕೊಳ. ಈಗಿರ್ತಕ್ಕಂಥ ಕೊಳ ನಿರ್ಮಾಣ ಮಾಡಿದ್ರೆ ಮತ್ತು ನಿಮಗೆ ಇದರಲ್ಲಿ ಸುಮಾರು 15,000 liter ನೀರು ಹಿಡಿತಕ್ಕಂಥ ಕೊಳ ಇದು. ಮತ್ತು ಇದರಲ್ಲಿ ನಿಮಗೆ ಸೆಂಟ್ರಲ್ ಡ್ರೈನೇಜ್ ಸಿಸ್ಟಮ್ ಅಂತೇಳಿ ಮಾಡಬೇಕಾಗ್ತದೆ. ಯಾಕೆಂದರೆ ನೀವು ಅಳಿದುಳಿದ ತ್ಯಾಜ್ಯ ಅದನ್ನೆಲ್ಲ ನೀವು ಒಮ್ಮೆ ತುಂಬ ಜಾಸ್ತಿ ಆಯ್ತಂದರೆ ಒಮ್ಮೆ ಅದನ್ನು ಆಚೆ ತೆಗಿಲಿಕ್ಕೆ ಅನುಕೂಲ ಆಗ್ತದೆ ಸೆಂಟ್ರಲ್ ಡ್ರೈನೇಜ್ ಇದ್ದರೆ. ಮತ್ತು ಕೊಳ ಮಾಡಬೇಕಾದ್ರೆ ನಾವು ಯಾವತ್ತೂ ವೃತ್ತಾಕಾರದ ಕೊಳಗಳನ್ನ ನಾವು ನಿಮಗೆ ಪ್ರಿಫರ್ ಮಾಡ್ತೀವಿ. ಯಾಕೆ ಅಂದರೆ ವೃತ್ತಾಕಾರದ ಕೊಳಗಳಲ್ಲಿ ನಮಗೆ ವಾಟರ್ ಸರ್ಕ್ಯುಲೇಷನ್ನು ಚೆನ್ನಾಗಿ ನೀರು ಸುತ್ತುವರ್ತಕ್ಕಂಥದ್ದು ವಾಟರ್ ಸರ್ಕ್ಯುಲೇಷನ್ನು ಇದೆಲ್ಲ ತುಂಬ ನಿರ್ವಹಣೆ ಮಾಡಲಿಕ್ಕೆ ಈಸಿ ಆಗ್ತದೆ ವೃತ್ತಾಕಾರದ ಕೊಳದಲ್ಲಿ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ನೀರೆಲ್ಲ ತೆಗೆದು ಹಾರ್ವೆಸ್ಟ್ ಮಾಡಲಿಕ್ಕೆಲ್ಲ ಈಸಿ ಆಗ್ತದೆ. ಹೀಗೆ ನಾವು ವೃತ್ತಾಕಾರದ ಕೊಳನ ನಾವು ಪ್ರಿಫರ್ ಮಾಡ್ತೀವಿ. ಮತ್ತು ಹೀಗೆ ಮಾಡಿದಂಥ ಕೊಳದಲ್ಲಿ ನಮಗೆ ಈ ಒಂದು ಬಯೋಫ್ಲಾಕ್ ನಮಗೆ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಬೇರೆ ಪ್ರಮುಖವಾದ ನಮಗೆ ಏರೇಷನ್ ಅದಕ್ಕೆ ಅಗತ್ಯ ಇರ್ತದೆ. ಏರೇಷನ್ ಅಂದರೆ ನಾವು ಹೊರಗಡೆಯಿಂದ ನಾವು ಬ್ಲೋವರ್ ಮೂಲಕ ಏನು ನಮ್ಮದು ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕನ ಅದರಲ್ಲಿ ಪಂಪ್ ಮಾಡ್ತಕ್ಕಂಥದ್ದು, ಮತ್ತು ಪ್ಯಾಡ್ಲು ಬಿಲ್ ಏರೇಟರ್ಸ್ ಅಂತ ಹೇಳ್ತೀವಿ. ಇದು ಯಥೇಚ್ಛವಾಗಿ ಈಗ ಸಿಗಡಿ ಬೆಳೀತಕ್ಕಂಥ ಕೆಲವು ಕಡೆ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಪ್ಯಾಡ್ಲು ಬಿಲ್ ಏರೇಟರ್ಸ್ ಅಂತ. ಮತ್ತು ಪ್ರಮುಖವಾದದ್ದು ಈ ಏರೇಟರ್ಸ್ ಎಲ್ಲ ನಿಮಗೆ ವರ್ಕ್ ಆಗಲಿಕ್ಕೆ ಅಂದರೆ ಕಂಟಿನ್ಯೂಸ್ ವರ್ಕ್ ಆಗಬೇಕಂದ್ರೆ ನಿಮಗೆ ವಿದ್ಯುಚ್ಛಕ್ತಿಯು ಅಷ್ಟೇ ಪ್ರಮುಖವಾಗಿರ್ತದೆ. ಅದು ತುಂಬ 24/7 ಅಂತ ಹೇಳ್ತೀವಿ. ಮತ್ತು ಈಗಿರ್ತಕ್ಕಂಥ ವಿದ್ಯುಚ್ಛಕ್ತಿ ದರದಲ್ಲಿ ಸ್ವಲ್ಪ ರೈತರಿಗೆ ಕಷ್ಟ ಆಗ್ಬೋದು, ಬಟ್ ಅದ್ರ ಬದಲು ನೀವು ಸೋಲಾರ್ದು ಪ್ಯಾನಲ್ ಅಳವಡಿಸ್ಕೊಂಡು ನೀವು ವಿದ್ಯುಚ್ಛಕ್ತಿಯನ್ನು ಇದಕ್ಕೆ ಬಳಸ್ಕೋಬೋದು. ಮತ್ತು ಹೀಗೆ ನಾನಾಗಲೇ ಹೇಳಿದೆ, ಬಯೋಫ್ಲಾಕ್ ಕೊಳಗಳ ತಯಾರಿನ ನಾವು ಮುಂಚೆ ಮಾಡ್ಕೋಬೇಕಾಗ್ತದೆ. ಈ ಬಯೋಫ್ಲಾಕ್ ಕೊಳ ತಯಾರಿ ಮಾಡಲಿಕ್ಕೆ ಮೊದಲು ನಿಮಗೆ ನಾನು ಹೇಳಿದೆ, ಎಚ್ ಡಿ ಪಿ ಲೈನರ್ ಇರ್ಬೋದು ಅಥವಾ ಫ್ರೇಮಲ್ಲಿ ನೀವು ಎಚ್ ಡಿ ಪಿ ಲೈನರ್ ಹಾಕಿ ಮಾಡಿರೋದಿರ್ಬೋದು ಅಥವಾ ಸಿಮೆಂಟ್ ತೊಟ್ಟಿಗಳಿರ್ಬೋದು, ಬಯೋಫ್ಲಾಕ್ ತೊಟ್ಟಿಗಳಿರ್ಬೋದು. ಇವನ್ನ ಮೊದಲನೇದಾಗಿ ಕೊಳನ ಸ್ವಚ್ಛಗೊಳಿಸ್ಕೋಬೇಕು. ಈ ಕೊಳ ಸ್ವಚ್ಛಗೊಳಿಸ್ಕೊಂಡು ಮತ್ತು ಈ ಕೊಳದ್ದು 30-40 ಭಾಗ ಉತ್ತಮ ಗುಣಮಟ್ಟದ ನೀರು ತುಂಬಿಸಿ ಒಂದು ದಿನದ ಬಳಿಕ ಪ್ರತಿ 1,000 ಲೀಟರ್ಗೆ 100 ಗ್ರಾಂ ಉಪ್ಪಿನ ಮಿಶ್ರಣ ಮಾಡೋದು. ಇದು ಮಾಡೋದು ಮುಖ್ಯ ಉದ್ದೇಶ ಏನಂದರೆ ಆ ನೀರಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಇತರೆ ಹೊರಗಡೆಯಿಂದ ಬಂದಿರತಕ್ಕಂಥ ಕ್ರಿಮಿ ಇವೆಲ್ಲ ನಿರ್ಮೂಲ ಆಗಲಿಕ್ಕೆ ಅಂತ ಹೇಳಿ ನಾವು ಈ ಉಪ್ಪನ್ನು ಬಳಸ್ತೀವಿ. ಮತ್ತು ನೀರನ್ನು ತುಂಬಿಸ್ತೀರಾ 30-40%. ಅದಾದಮೇಲೆ ಒಂದು ದಿನದ ನಂತರ ಪ್ರತಿ 1,000 ಲೀಟರ್ ನೀರಿಗೆ 1 ಕೆಜಿ ಬೆಲ್ಲದ ಮಿಶ್ರಣವನ್ನು ಇದನ್ನು ಬಳಸಬೇಕಾಗ್ತದೆ. ಈ ಬೆಲ್ಲದ ಮಿಶ್ರಣ ಅಂದರೆ ನಾನು ಆಗಲೇ ಹೇಳಿದೆ, ಇದಕ್ಕೆ ಬಯೋಫ್ಲಾಕ್ ಒಂದು ಬ್ಯಾಕ್ಟೀರಿಯಾ ಒಂದು ನಿರ್ವಹಣೆ ಮಾಡಲಿಕ್ಕೆ ನಾವು ಇಂಗಾಲದ ಅವಶ್ಯಕತೆ ಇರ್ತದೆ ಅಂತ ಹೇಳಿ. ಹಾಗಾಗಿ ಇದು ಇಂಗಾಲದ ಮೂಲವಾಗಿ ನಾವು ಬೆಲ್ಲವನ್ನು ಇದರಲ್ಲಿ ಬಳಸ್ತೀವಿ. ಇದನ್ನೆಲ್ಲ ಆದಮೇಲೆ ನಮಗೆ ಏರೇಷನ್ ಕೊಡಬೇಕಾಗ್ತದೆ. ನಾನು ಆಗಲೇ ಹೇಳಿದೆ, ಏರೇಷನ್ ಅಂದರೆ ಅದರಲ್ಲಿ ಬೆಳೀತಕ್ಕಂಥ ಏನು ಫ್ಲಾಕ್ ಅಂತ ಏನು ಹೇಳಿದೆ ಅದು ನಮಗೆ ನೀರಲ್ಲಿ ಸೆಟ್ಲ್ ಆಗಬಾರ್ದು ಕೆಳಗಡೆ, ಅದು ಯಾವಾಗಲೂ ಸ್ವಲ್ಪ ಮೂಮೆಂಟಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಇದಕ್ಕೆ ಏರೇಷನ್ನ ಬಳಸ್ತೀವಿ. ಮತ್ತು ಇಷ್ಟೆಲ್ಲ ಮಾಡಿದಮೇಲೆ ಬಯೋಫ್ಲಾಕ್ ಪೂರ್ಣ ಪ್ರಮಾಣದಲ್ಲಿ ರೂಪುಗೊಳ್ಬೇಕು ಅಂದರೆ 7 ದಿನ ಬೇಕಾಗ್ತದೆ. ಅದಕ್ಕೆ ನಾವು ಇಷ್ಟೆಲ್ಲ ತುಂಬಿಸಿ ಅದಕ್ಕೆ ನಾವು ಇನಾಕ್ಯುಲಮ್ ಸೇರಿಸಿರ್ತೀವಿ. ಇನಾಕ್ಯುಲಮ್ ಯಾವ ರೀತಿ ಮಾಡೋದು ಅಂತ ನಾನೀಗ ಹೇಳ್ತೀನಿ. ಒಂದು ಬಯೋಫ್ಲಾಕ್ ಇನಾಕ್ಯುಲಮ್, ಅದು ಎಪ್ಪು ಅಂತ ಹೇಳ್ತೀವಿ, ಕೊಳ ನಿರ್ಮಾಣ ಮಾಡಿರ್ತೀವಿ ಅದಕ್ಕೆ ಇನಾಕ್ಯುಲಮ್ನ ಹೊರಗಡೆಯಿಂದ ನಾವು ಸೇರಿಸ್ಬೇಕಾಗ್ತದೆ. ಈ ಇನಾಕ್ಯುಲಮ್ ತಯಾರು ಮಾಡಲಿಕ್ಕೆ ಈಗ 15,000 ಲೀಟ್ರಿಗೆ 150 ಲೀಟ್ರ್ ಇನಾಕ್ಯುಲಮ್ ಅಗತ್ಯ ಇರ್ತದೆ. ಈ 150 ಲೀಟ್ರ್ ಇನಾಕ್ಯುಲಮ್ ತಯಾರು ಮಾಡಲಿಕ್ಕೆ ನಾವು ಒಂದು 150 ಲೀಟ್ರ್ ಹಿಡಿತಕ್ಕಂಥ ಟಬ್ನಲ್ಲಿ ಒಂದು ಒಳ್ಳೆಯ ರೀತಿಯಾಗಿ ಉತ್ತಮವಾದ ಏರೇಷನ್ ಕೊಡ್ತೀವಿ. ಮತ್ತು ಅದಕ್ಕೆ ನಾವು ಒಂದು 3 ಕೆಜಿಯಷ್ಟು ಕೊಳದ ಮಣ್ಣು, ಕೊಳದ ಮಣ್ಣು ಏನಕ್ಕೆ ಬಳಸ್ತೀವಿ ಅಂದರೆ ಅದರಲ್ಲಿ ಸ್ವಲ್ಪ ನೈಟ್ರಿಫಿಕೇಷನ್ ಆಗಲಿಕ್ಕೆ ಒಂದು ನೈಟ್ರೋಜನ್ ಬ್ಯಾಕ್ಟೀರಿಯಾ ಅಗತ್ಯ ಇರ್ತದೆ, ಮತ್ತು ಅದನ್ನು ಡೆವಲಪ್ ಆಗಲಿಕ್ಕೆ ಅಂತೇಳಿ 3 ಕೆಜಿ ಕೊಳದ ಮಣ್ಣು ಮತ್ತು 1.5 ಗ್ರಾಮಷ್ಟು ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ಮತ್ತು 30 ಗ್ರಾಮ್ನಷ್ಟು ಇಂಗಾಲದ ಮೂಲ. ಇಂಗಾಲದ ಮೂಲ ಅಂದರೆ ನಾನು ಆಗಲೇ ತಿಳಿಸ್ತೇನೆ ನಿಮಗೆ, ಬೆಲ್ಲ, ಗೋಧಿ ಹಿಟ್ಟು ಅಥವಾ ಮರಗೆಣಸಿನ ಉಡಿ, ಇವಿಷ್ಟು ಇಂಗಾಲದ ಮೂಲ ಇರ್ತದೆ. ಇದ್ರ ಬದಲು ನೀವು ಕಾಕಂಬಿ ಅಂತ ಬರ್ತದೆ, ನೀವು ಕಾಕಂಬಿ ಕೂಡ ಬಳಸ್ಬೋದಾಗಿದೆ. ಈ ಎಲ್ಲ ಮಿಶ್ರಣ ಮಾಡಿ ಉತ್ತಮವಾಗಿ ಒಂದು ಏರೇಷನ್ ಕೊಟ್ಟಾದಮೇಲೆ 24-48 ಗಂಟೆ ನಂತರ ನಿಮಗೆ ಒಳ್ಳೆ ಇನಾಕ್ಯುಲಮ್, ಬಯೋಫ್ಲಾಕ್ದು ಇನಾಕ್ಯುಲಮ್ ತಯಾರಾಗ್ತದೆ. ಈ ಇನಾಕ್ಯುಲಮ್ ಹೇಗಿರ್ತದೆ ಅಂದರೆ ಒಂದು ಅದರಲ್ಲಿ ತುಂಬ ನೊರೆ ಬಂದಿರ್ತದೆ. ಈಗ ಒಂದು ಏರೇಷನ್ ಕೊಟ್ಟಾಗ ಒಂದು 48 ಗಂಟೆ ಆದಮೇಲೆ ತುಂಬ ನೊರೆ ಬಂದಿರ್ತದೆ, ಆಗ ನೀವು ತಿಳ್ಕೊಬೇಕು ಇದರಲ್ಲಿ ಬಯೋಫ್ಲಾಕ್ ಇನಾಕ್ಯುಲಮ್ ಸಂಪೂರ್ಣವಾಗಿ ತಯಾರಿದೆ ಅಂತ. ಈ ತಯಾರಾದಂಥ ಬಯೋಫ್ಲಾಕ್ನ ನಾವು ಏನು ಒಂದು ಮೀನು ಸಾಕಣೆ ಕೊಳ ಮಾಡಿರ್ತೀವಿ, ಬಯೋಫ್ಲಾಕ್ ಸಾಕಣೆ ಕೊಳ, ಅದಕ್ಕೆ ನಾವು ಇನಾಕ್ಯುಲಮ್ನ ಸೇರಿಸ್ತೀವಿ. ಹೀಗೆ ಸೇರಿಸೋದ್ರಿಂದ ನಾವು ಇದನ್ನು ಪ್ರತಿದಿನ ಕೊಳಕ್ಕೆ ಸೇರಿಸಿ ಆದಮೇಲೆ ಇಂಗಾಲದ ಮೂಲ ಅದನ್ನು ನಾವು ಕೊಡ್ತಾ ಇರಬೇಕಾಗ್ತದೆ. ಯಾಕೆಂದರೆ ಅಲ್ಲಿ ಫ್ಲಾಕ್ ಬ್ಯಾಕ್ಟೀರಿಯಾ ಏನಿರ್ತದೆ ಅದು ಡೆವಲಪ್ ಆಗಲಿಕ್ಕೆ ಇಂಗಾಲದ ಮೂಲ ಅತ್ಯವಶ್ಯಕ ಇರ್ತದೆ. ಇಂಗಾಲದ ಮೂಲನ ಕೊಡ್ತಾ ಇರ್ತೀವಿ. ಈಗ ಬಯೋಫ್ಲಾಕ್ ವ್ಯವಸ್ಥೆಯಲ್ಲಿ ಇಂಗಾಲ ಮತ್ತು ಸಾರಜನಕ ಅನುಪಾತ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇದರಲ್ಲಿ ಉದಾಹರಣೆಗೆ ನಾವೀಗ ಒಂದು ಕೊಳದಲ್ಲಿ ಒಂದು 100 ಕೆಜಿ ಮೀನನ್ನ ದಾಸ್ತಾನು ಮಾಡಿರ್ತೀವಿ ಅಂತ ಇಟ್ಕೊಂಡ್ರೆ ನಮಗೆ ಅದರಲ್ಲಿ ಕೃತಕ ಆಹಾರ ನಾವು 4% ಬಾಡಿ ವೆಯ್ಟ್ ಪ್ರಕಾರ ನಾವು ಮೀನಿಗೆ ಆಹಾರ ಕೊಡಬೇಕಾಗ್ತದೆ. ಈಗ 4% ಉದಾಹರಣೆಗೆ ನಾವು ಕೊಡ್ತಕ್ಕಂಥ ಮೀನಿನ ಆಹಾರದಲ್ಲಿ 30% ಪ್ರೋಟೀನ್ ಇದೆ ಅಂತ ತಿಳ್ಕೊಳ್ಳಿ. ಆ 30% ಪ್ರೋಟೀನ್ ಅಂದರೆ ನಮಗೆ ಅದರಲ್ಲಿ 4% ಬಾಡಿ ವೆಯ್ಟಂಗೆ 4 ಕೆಜಿ ಆಗ್ತದೆ 100 ಕೆಜಿ ಮೀನಿಗೆ. ಆ ಕೊಡ್ತಕ್ಕಂಥ 4 ಕೆಜಿನಲ್ಲಿ ನಮಗೆ 30% ಪ್ರೋಟೀನ್ ಅಂದರೆ ಅದರಲ್ಲಿ 1.2 ಕೆಜಿಯಷ್ಟು ನಮಗೆ ಪ್ರೋಟೀನ್ ಅಂಶ ಇರ್ತದೆ. ಆ ಪ್ರೋಟೀನ್ ಅಂಶದಲ್ಲಿ ನಮಗೆ 16% ಸಾರಜನಕ ಅಂತ ಹೇಳ್ತೀವಿ. ಅದರಲ್ಲಿ 0.192% ಅಷ್ಟು ಕೆಜಿ ನಮಗೆ ಸಾರಜನಕದ ಅಂಶ ಇರ್ತದೆ. ಇನ್ನು ತ್ಯಾಜ್ಯ ಬಂದು ನಮಗೆ 0.144 ಕೆಜಿಯಷ್ಟು ಅದರಲ್ಲಿ ತ್ಯಾಜ್ಯ ಇರ್ತದೆ. ಇದು ನಾನು 100 ಕೆಜಿ ದಾಸ್ತಾನು ಮಾಡ್ತಿರ್ತಕ್ಕಂಥ ಫಿಶ್ಗೆ ನಾನು ಇದು ತಿಳಿಸಿದೆ. ಮತ್ತು ಇದಕ್ಕೆ ನಮಗೆ 0.114 ಕೆಜಿ ತ್ಯಾಜ್ಯ ಅಂತ ಹೇಳಿದ್ರೆ ನಮಗೆ ಇದಕ್ಕೆ ನಾವು 10% ಅಂತ ನಾನು ಆಗಲೇ ಹೇಳಿದೆ. ಒಂದು ಭಾಗ ಸಾರಜನಕಕ್ಕೆ ನಾವು ಇಂಗಾಲ 10% ಕೊಡಬೇಕಾಗ್ತದೆ. ಹಂಗಾಗಿ 1.44 ಕೆಜಿಯಷ್ಟು ನಾವು ಇಂಗಾಲನ ಹಾಕಬೇಕಾಗ್ತದೆ. ಇದು 100 ಕೆಜಿ ಒಂದು ಮೀನನ್ನು ದಾಸ್ತಾನು ಮಾಡಿದರೆ. ಅದೇ ರೀತಿಯಾಗಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ನಿಮ್ಮದು ಕೊಳ ಎಷ್ಟಿದೆ, ಎಷ್ಟು ಫೀಡ್ ಆಗ್ತಾ ಇದ್ದೀರಾ, ಎಷ್ಟು ಪ್ರಮಾಣದಲ್ಲಿ ನಾವು ಇಂಗಾಲ ಅದಕ್ಕೆ ಕೊಡಬೇಕು ಅನ್ನೋದನ್ನು ನೀವು ನಿಮ್ಮ ಕೊಳಕ್ಕೆ ತಕ್ಕಂತೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತದೆ. ನಾನು ಇಂಗಾಲದ ಮೂಲ ಇರತಕ್ಕಂಥ ಕೆಲವು ವಸ್ತುಗಳಂದರೆ ಈ ಕಾಕಂಬಿ ಅಂತ ನಾನು ಆಗಲೇ ಹೇಳಿದೆ. ಈ ಹಾಲು ಕಬ್ಬಿಂದ ತೆಗೆದು ಆದಮೇಲೆ ಅದರಲ್ಲಿ ಸಿಗ್ತಕ್ಕಂಥದ್ದು ಕಾಕಂಬಿ ಅಂತ. ಇದರಲ್ಲಿ ಇಂಗಾಲ ನಿಮಗೆ 28% ಇಂಗಾಲ ಇರ್ತದೆ. ಮತ್ತು ನಾವು ಸಕ್ಕರೆ ಬಳಸ್ಬೋದು, ಸಕ್ಕರೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಹಂಗಾಗಿ ಸಕ್ಕರೆ ಬಳಸ್ಲಿಕ್ಕಾಗಲ್ಲ. ಅದರಲ್ಲೂ ಕೂಡ ನಮಗೆ 40% ಇಂಗಾಲ ಇರ್ತದೆ. ಅಕ್ಕಿ ಹಿಟ್ಟು ಬಳಸ್ಬೋದು, ಅದರಲ್ಲೂ 40% ಇಂಗಾಲದ ಅಂಶ ಇರ್ತದೆ. ಮತ್ತು ಪಾಲಿಶ್ ತೌಡು, ಅದರಲ್ಲಿ 43% ಇರ್ತದೆ. ಮರಗೆಣಸಿನ ಹುಡಿನಲ್ಲೂ ಕೂಡ 46% ಇಂಗಾಲ ಇರ್ತದೆ. ಬೆಲ್ಲದಲ್ಲಿ 28.8% ಇಂಗಾಲ ಅಂಶ ಇರ್ತದೆ. ಇದು ಇಂಗಾಲದ ಅಂಶ ಇರ್ತಕ್ಕಂಥದ್ದನ್ನು ಇಲ್ಲಿವರೆಗೂ ನಾನು ಹೇಳಿದೆ. ಈಗ ನಾವು ಒಂದು ಮೀನು ಮರಿ ಬಿತ್ತನೆ ಮಾಡಬೇಕಾದ್ರೆ ನಾವು ಬಯೋಫ್ಲಕ್ ಬಳಕೆಯಿಂದ ಒಳ್ಳೆ ಪೌಷ್ಟಿಕಾಂಶತೆಯಾದ ಮೀನು ಪಡಿಬೇಕಂದ್ರೆ ನಾವು ಅದಕ್ಕೆ ಈ ವ್ಯವಸ್ಥೆಗೆ ಸೂಕ್ತವಾಗಿರ್ತಕ್ಕಂಥ ಮೀನು ಮರಿಗಳನ್ನ ನಾವು ಬಿತ್ತನೆ ಮಾಡಬೇಕಾಗ್ತದೆ. ಯಾಕೆಂದರೆ ಈ ಬಯೋಫ್ಲಕ್ ವ್ಯವಸ್ಥೆ ಏನಿದೆ, ಇದು ನಮ್ಮದು ಸ್ವಲ್ಪ ಇನ್ವೆಸ್ಟ್ಮೆಂಟು ಜಾಸ್ತಿ ಇರ್ತದೆ. ಹಂಗಾಗಿ ನಾವು ಅದಕ್ಕೆ ತಕ್ಕಂತಹ ನಮಗೆ ಆದಾಯ ಜಾಸ್ತಿ ಬರ್ತಕ್ಕಂತಹ ಸ್ವಲ್ಪ ಬೆಲೆ ಜಾಸ್ತಿ ಸಿಗ್ತಕ್ಕಂಥ ಮೀನನ್ನು ನಾವು ದಾಸ್ತಾನು ಮಾಡಬೇಕಾಗ್ತದೆ. ಮತ್ತು ಈ ವ್ಯವಸ್ಥೆಗೆ ಸೂಕ್ತವಾದ ತಳಿಗಳಂದರೆ ನಾವು ತಿಲಾಪಿಯಾ ಅಂತ ಹೇಳ್ತೀವಿ. ತಿಲಾಪಿಯಾದಲ್ಲಿ ನಮ್ಮಲ್ಲಿ ಈಗ ಮಾನೋಸೆಕ್ಸ್ ವೆರೈಟಿ ತಿಲಾಪಿಯಾ ಬರ್ತದೆ. ಅದರಲ್ಲಿ ನಿಮಗೆಲ್ಲ ನಿಮಗೆ ಮರಿ ಕೊಡಬೇಕಾದ್ರೆ ಗಂಡು ಮೀನುಗಳನ್ನ ಕೊಡ್ತಾರೆ. ಮತ್ತು ಇದರಲ್ಲಿ ಹೈಬ್ರಿಡ್ ಗಿಫ್ಟ್ ಅಂತ ಹೇಳ್ತೀವಿ, ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ ತಿಲಾಪಿಯಾ ಅಂತ ಹೇಳಿ. ಇದು ತಿಲಾಪಿಯಾದಲ್ಲಿ ಸೂಕ್ತವಾದ ತಳಿಗಳು. ಮತ್ತು ಸ್ಪಂಗೇಷಿಯಸ್ ಅಂತ ಹೇಳ್ತೀವಿ, ಮಗೂರ್ ಅಂತ ಹೇಳ್ತೀವಿ, ಇವೆಲ್ಲ ಕ್ಯಾಟ್ ಫಿಶ್ ತಳಿಗಳು. ಸಿಂಗಿ ಮತ್ತು ಸಿಗಡಿ ಕೂಡ ಮಾಡ್ಬೋದು. ನಾವು ಏನು HDPE ಲೈನರ್ ಹಾಕಿ ಸುಮಾರು 10-20 ಗುಂಟೆ ಕೊಳಗಳು ಮಾಡಿರ್ತೀವಿ, ಅದರಲ್ಲಿ ನಾವು ಸಿಗಡಿ ಕೂಡ ಇದರಲ್ಲಿ ಸಾಕಲಿಕ್ಕೆ ಅನುಕೂಲ ಇರ್ತದೆ. ಮತ್ತು ಮೀನು ಮರಿಗಳ ದಾಸ್ತಾನು ಪ್ರಮಾಣ ಮತ್ತು ಗಾತ್ರ ಎಷ್ಟಿರಬೇಕು. ಈಗ ನಾವು ಯಾವುದೇ ಕೃಷಿ ಮಾಡಬೇಕಾದ್ರೆ ನಾವು ಸ್ವಲ್ಪ ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಬಳಸಿದ್ರೆ ಅದು ಬದುಕುಳಿಯುವ ಪ್ರಮಾಣ ಜಾಸ್ತಿ ಇರ್ತದೆ. ಹಾಗಾಗಿ ಇದರಲ್ಲೂ ಕೂಡ ತಿಲಾಪಿಯಾ ನೀವು ದಾಸ್ತಾನು ಮಾಡೋದಾದರೆ 4-5 ಸೆಂಟಿಮೀಟರ್ ಇರತಕ್ಕಂಥ ಮರಿಗಳನ್ನ ಪ್ರತಿ 1,000 ಲೀಟರ್ಗೆ 100-150 ಸಂಖ್ಯೆ ದಾಸ್ತಾನು ಮಾಡ್ಬೋದು. ಇಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಈಗ ಏನು ನಾನು ಸಾಂಪ್ರದಾಯಿಕ ಶೈಲಿ ಮೀನು ಕೃಷಿ ಅಂತ ಹೇಳಿದ್ನಲ್ಲ, ಅಲ್ಲಿ ನಾವು 1 ಎಕರೆಗೆ 4-5 ಸಾವಿರ ಮರಿ ಅಷ್ಟೇ ದಾಸ್ತಾನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಬಟ್ ಈ ಕೃಷಿ ಪದ್ಧತಿನಲ್ಲಿ ಬಯೋಫ್ಲಕ್ ಪದ್ಧತಿನಲ್ಲಿ ನೀವು ಇಲ್ಲಿ ಪ್ರತಿ 1,000 ಲೀಟರ್ಗೆ ನೀವು 100-150 ಸಂಖ್ಯೆ ದಾಸ್ತಾನು ಮಾಡ್ಬೋದು. ಮತ್ತು ನಾವು ಆಹಾರ ಬಳಸೋದಾದರೆ ಮೀನಿನ ತೂಕದ 2-3% ಕೃತಕ ಆಹಾರ ನೀಡ್ಬೋದು. ಏಕೆಂದರೆ ಇದನ್ನು ಪ್ರತಿದಿನಕ್ಕೆ 4 ಬಾರಿ ನಾವು ಕೊಡ್ತೀವಿ. ಸ್ವಲ್ಪ ಮೀನು ಬೆಳವಣಿಗೆ ಆದ ನಂತರ ಪ್ರತಿದಿನ ನಾವು 2 ಬಾರಿ ಅದನ್ನು ಕಡಿಮೆ ಮಾಡ್ಕೊತೀವಿ. ಮತ್ತು ಕೃತಕ ಆಹಾರದ ಸಮರ್ಪಕ ಬಳಕೆಯಿಂದ ನಾವು FCR ಫೀಡ್ ಕನ್ವರ್ಷನ್ ರೇಷಿಯೋ ಅಂತ ಹೇಳ್ತೀವಿ. ಈಗ ನಾವು 1 ಕೆಜಿ ಮೀನು ಬೆಳೀಲಿಕ್ಕೆ ನಾವು ಎಷ್ಟು ಆಹಾರ ಕೊಡ್ತೀವಿ ಅಂತ, ಈ ಪದ್ಧತಿನಲ್ಲಿ 1:1.2 ಅಂತ ಹೇಳ್ತೀವಿ FCR ರೇಷಿಯೋ. ಅದು ನಾವು 1 ಕೆಜಿ ಮೀನು ಬೆಳೆಸಲಿಕ್ಕೆ 1.2 ಕೆಜಿಯಷ್ಟು ಆಹಾರ ನೀಡಬೇಕಾಗ್ತದೆ. ಮತ್ತು ಇದರಲ್ಲಿ ನೀರಿನ ಗುಣಮಟ್ಟನ ನಾವು ಅಷ್ಟೇ ನೀಟಾಗಿ ಕಾಪಾಡ್ಕೋಬೇಕಾಗ್ತದೆ. ಆಮ್ಲಜನಕ ಮತ್ತು ಅಮೋನಿಯಾ, ನೈಟ್ರೇಟು, ರಸಸಾರ ಮತ್ತು ನೀರಲ್ಲಿರ್ತಕ್ಕಂಥ ಕ್ಷಾರತೆ ಇದನ್ನೆಲ್ಲ ನಾವು ಪ್ರತಿದಿನ ನೋಡಿ ನಿರ್ವಹಿಸುವ ಮೂಲಕ ಗುಣಮಟ್ಟನ ನಿರ್ವಹಣೆ ಮಾಡ್ಬೋದಾಗಿದೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತಿನಲ್ಲ, ಈ ವೇಳೆ ಹಚ್ಚುಕ್ಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆ ಅವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ಅಲ್ಲಿಕ್ಕೆ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೀನಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ, ಈಗ ನನಗೆ ಬೇಡಂದ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ₹20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಅದೇ ರೀತಿಯಾಗಿ ಈಗ ಮತ್ತೊಂದು ವಿಧಾನ ಆಧುನಿಕ ಮೀನು ಕೃಷಿ ಪದ್ಧತಿ ಅಂದರೆ ಅದು ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಪುನರ್ ಪರಿಚಾಲನಾ ಜಲ ಕೃಷಿ ವ್ಯವಸ್ಥೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಮತ್ತು ಇದರಲ್ಲಿ ಏನಂದರೆ ನಾವು ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಜೈವಿಕ ಅಂಶಗಳನ್ನ ಬಳಸಿ ನೀರಿನ ಒಳಗೆ ಅದನ್ನು ಶುಚಿಗೊಳಿಸೋದು ಹಾಗೂ ಅದನ್ನು ಮೀನುಗಳಿಗೆ ಪುನಃ ಆಹಾರವಾಗಿ ಉಪಯೋಗಿಸ್ತಕ್ಕಂಥದ್ದು. ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮಲ್ಲಿ ಇದು ನಾವು ಹೊರಗಡೆ ನೀರನ್ನು ಫಿಲ್ಟರ್ ಮಾಡ್ತೀವಿ. ಬಯೋಫ್ಲಾಕಲ್ಲಿ ನೀರು ಆಟೋಮೆಟಿಕಲ್ ಪಾಯಿಂಟ್ ಒಳಗಡೆನೇ ಫಿಲ್ಟರ್ ಆಗ್ತದೆ. ಮತ್ತು ಇದರಲ್ಲಿ ಹೊರಗಡೆ ನಾವು ಫಿಲ್ಟರ್ಸ್ಗಳನ್ನ ಅಂದರೆ ಬಯೋಫಿಲ್ಟರ್ಸ್ ಮೆಕ್ಯಾನಿಕಲ್ ಫಿಲ್ಟರ್ಸ್ನ ಬಳಸೋದ್ರ ಮೂಲಕ ಹೊರಗಡೆಯಿಂದ ನೀರನ್ನು ನಾವು ಫಿಲ್ಟರ್ ಮಾಡಿ ಪುನಃ ಅದೇ ನೀರನ್ನು ಮೀನು ಕೃಷಿಗೆ ಬಳಸ್ತಕ್ಕಂಥದ್ದು. ಇದು ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಮುಖ್ಯವಾಗಿ ಮೀನ್ದು ಕೊಳ ಇರ್ತದೆ. ಕೊಳದಿಂದ ಒಂದು ಮೆಕ್ಯಾನಿಕಲ್ ಫಿಲ್ಟರ್ಸ್ ಅಂತ ಹೇಳ್ತೀವಿ. ಮೊದಲನೇದಾಗಿ ನಾವು ಮೀನು ಸಾಕಾಣಿಕೆಯಾಗಿ ಬಳಸಿರ್ತಕ್ಕಂಥ ನೀರು ಮೆಕ್ಯಾನಿಕಲ್ ಫಿಲ್ಟರ್ಗೆ ಹೋಗ್ತದೆ. ಮೆಕ್ಯಾನಿಕಲ್ ಫಿಲ್ಟ್ರಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಏನಿರ್ತದೆ ನಾನು ಆಗಲೇ ಹೇಳಿದೆ. ಮೀನಿಂದು ನಾವು ಆಹಾರ ಹಾಕಿರ್ತಕ್ಕಂಥ ಅಳಿದು ಉಳಿದಿರ್ತಕ್ಕಂಥ ಅಂಶಗಳು ಮತ್ತು ಇದರಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್ಸು ಮತ್ತು ಮೀನಿಂದು ತ್ಯಾಜ್ಯ ಇದೆಲ್ಲ ಮೊದಲನೇ ಹಂತವಾಗಿ ಈ ಮೆಕ್ಯಾನಿಕಲ್ ಫಿಲ್ಟರ್ನಲ್ಲಿ ಫಿಲ್ಟರ್ ಆಗ್ತದೆ. ಇಲ್ಲಿ ಫಿಲ್ಟರ್ ಆದಂಥ ನೀರು ಬಯೋಫಿಲ್ಟರ್ಸ್ಗೆ ಹೋಗ್ತದೆ. ಬಯೋಫಿಲ್ಟರ್ಸ್ ಅಂದರೆ ನಾವು ಮುಖ್ಯವಾಗಿ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮಲ್ಲಿ ಒಂದು ಹೃದಯ ಭಾಗ ಅಂತಲೇ ಹೇಳ್ಬೋದು ಬಯೋಫಿಲ್ಟರ್ಸ್ನ. ಇದರಲ್ಲಿ ಏನಾಗ್ತದೆ, ನಾವು ಇದನ್ನು ಬೇರೆ ಬೇರೆ ರೀತಿಯಾದ ಬಯೋಫಿಲ್ಟರ್ಸ್ ಅಂದರೆ ಟ್ರಿಕ್ಲಿಂಗ್ ಫಿಲ್ಟರ್ ಅಂತ ಹೇಳ್ತೀವಿ. ಇದು ಒಂದು ಪ್ಯಾಕ್ಡ್ ಕಾಲಮ್ ಇರ್ತದೆ. ಪ್ಯಾಕ್ಡ್ ಕಾಲಮ್ ಅಂದರೆ ನಿಮಗೆ ಒಂದು ಸ್ಯಾಂಡ್ ಫಿಲ್ಟರ್ಸ್ ಇರ್ಬೋದು ಅಥವಾ ರಾಕ್ ಸ್ಟೋನ್ಸ್ ಇರ್ಬೋದು, ಪಿ ವಿ ಸಿ ಚಿಪ್ಸ್ ಇರ್ಬೋದು, ಈ ಥರದನ್ನ ಒಂದು ಪ್ಯಾಕ್ಡ್ ಕಾಲಮಲ್ಲಿ ನಾವೆಲ್ಲ ಹಾಕಿರ್ತೀವಿ. ಅದ್ರ ಮೂಲಕ ಇಲ್ಲಿಂದ ಬಂದಂಥ ನೀರು ಏನು ತ್ಯಾಜ್ಯ ನೀರು ಅದ್ರ ಮೂಲಕ ಸೋಸಿಕೊಂಡು ಆಚೆ ಬರೋದ್ರಿಂದ ನಮಗೆ ಇಲ್ಲಿ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಅಂತ ನಾನು ಆಗಲೇ ಏನು ಹೇಳಿದೆ ಅದು ಇಲ್ಲಿ ಡೆವಲಪ್ ಆಗ್ತದೆ. ಈ ಬಯೋಫಿಲ್ಟರ್ಸಲ್ಲಿ ಮುಖ್ಯವಾಗಿ ಅದು ಸೂಕ್ಷ್ಮ ರಂಧ್ರಗಳಿರೋದ್ರಿಂದ ಅಲ್ಲಿ ನಿಮಗೆ ಸ್ಥಳಾವಕಾಶ ಏನು ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಅದು ಬೆಳೀಲಿಕ್ಕೆ ಸ್ಥಳಾವಕಾಶ ಇರ್ತದೆ. ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಇರ್ತಕ್ಕಂಥ ಈ ಬಯೋಫಿಲ್ಟರ್ ಮುಖಾಂತರ ನೀರು ಬರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಆರ್ಗ್ಯಾನಿಕ್ ವೇಸ್ಟ್ ಎಲ್ಲ ಏನಿರ್ತದೆ ಅಲ್ಲಿ ಅಬ್ಸರ್ವ್ ಆಗ್ತದೆ, ಶುದ್ಧವಾದ ನೀರು ಆಚೆ ಬರ್ತದೆ. ಮತ್ತು ಅದಾದ ನಂತರ ಒಂದು ಡಿ ಗ್ಯಾಸ್ ಚೇಂಬರ್ ಅಂತ ಇರ್ತದೆ. ಆ ಡಿ ಗ್ಯಾಸ್ ಚೇಂಬರು ಯಾವುದಾದ್ರೂ ಗ್ಯಾಸಸ್ ಎಲ್ಲ ಇದ್ದರೆ ಸಲ್ಫರ್ ಫಾಸ್ಫರಸ್ ಈ ಥರದ್ದೇನು ಗ್ಯಾಸಸ್ ಇದ್ದರೆ ಅದು ಕೂಡ ಈ ಡಿ ಗ್ಯಾಸ್ ಚೇಂಬರಲ್ಲಿ ನಾವು ಆಕ್ಸಿಜನೇಟ್ ಮಾಡೋದ್ರ ಮೂಲಕ ನೀರು ಶುಚಿ ಆಗ್ತದೆ. ಅಲ್ಲಿ ಶುಚಿಯಾದಂಥ ನೀರು ಮತ್ತು ಯು ವಿ ಡಿಸ್ಇನ್ಫೆಕ್ಷನ್ಗೆ ಅಲ್ಲೊಂದು ಚೇಂಬರ್ ಇರ್ತದೆ ಅದ್ರ ಮೂಲಕ ಪಾಸ್ ಆಗ್ತದೆ. ಈ ಯು ವಿ ಡಿಸ್ಇನ್ಫೆಕ್ಷನಲ್ಲಿ ನಾವು ಸುಮಾರು 2,000-10,000 ಮೈಕ್ರೋವ್ಯಾಟ್ಸ್ ಪರ್ cm ಯು ವಿ ಡಿಸ್ಇನ್ಫೆಕ್ಟ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ 90% ಏನು ಇತರ ಬ್ಯಾಕ್ಟೀರಿಯಾಗಳಿರ್ತದೆ ಆರ್ಗ್ಯಾನಿಸಮ್ಸ್ ಎಲ್ಲ ಅದರಲ್ಲಿ ಸಾಯ್ತದೆ. ಅದಾದ ನಂತರ ನಮಗೆ ಪುನಃ ಅದು ನಾವು ಏನು ಫಿಶ್ ಕಲ್ಚರ್ ಟ್ಯಾಂಕ್ಸ್ ಇರ್ತದೆ ನೀರು ಅಲ್ಲಿಗೆ ಹೋಗ್ತದೆ. ಇದು ಒಂದು ರೀಸರ್ಕ್ಯುಲೇಟರಿ ಸಿಸ್ಟಮ್ನ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿ ನಮಗೆ ಇದರಲ್ಲೂ ಕೂಡ ಸರ್ಕ್ಯುಲರ್ ಟ್ಯಾಂಕ್ ಇರ್ತದೆ ಮತ್ತು ಒಂದು ಆಯತಾಕಾರದ ಟ್ಯಾಂಕ್ಸ್ ಇರ್ತದೆ ಅದನ್ನು ನಾವು ಬಳಸ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂದರೆ ಈ ವ್ಯವಸ್ಥೆನಲ್ಲಿ ನಮಗೆ ಒಂದು 1/2 kg ಮೀನು ಬೆಳಿಬೇಕಂದ್ರೆ 1 kg ಮೀನು ಬೆಳಿಬೇಕಂದ್ರೆ 8 ಲೀಟ್ರಷ್ಟು ನೀರು ಬೇಕಾಗ್ತದೆ. ಮತ್ತು ಇದು ಒಂದು ಫ್ಲೋ ಥ್ರೂ ಸಿಸ್ಟಮ್ ಆಗಿರೋದ್ರಿಂದ ನಮಗೆ ಪ್ರತಿ ನಿಮಿಷಕ್ಕೆ ಸುಮಾರು 40-100 ಲೀಟ್ರು ವಾಟ್ರು ಇದರಲ್ಲಿ ಮೂವ್ ಆಗ್ತಾ ಇರ್ತದೆ, ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಇದರಲ್ಲಿ ನಮಗೆ ಸುಮಾರು 25,000 kg ಮೀನನ್ನು ಒಂದು ವರ್ಷದಲ್ಲಿ ಈ ವ್ಯವಸ್ಥೆನಲ್ಲಿ ಬೆಳೆಸ್ಬೋದಾಗಿದೆ. ಮತ್ತು ಇದರಲ್ಲೂ ಕೂಡ ನಾವು ಬಯೋಫ್ಲಾಗ್ ತಂತ್ರಜ್ಞಾನದಲ್ಲಿ ಯಾವ ರೀತಿ ಹೇಳಿದ್ರು ಅದೇ ಥರ ಇಲ್ಲೂ ಕೂಡ ಹೈ ಡೆನ್ಸಿಟಿನಲ್ಲಿ ತುಂಬ ಸಾಂದ್ರತೆಯಲ್ಲಿ ಮೀನು ಮರಿನ ಇದರಲ್ಲಿ ಸ್ಟಾಕಿಂಗ್ ಮಾಡ್ತೀವಿ. ಮತ್ತು ಇದಕ್ಕೆ ಫೀಡ್ ಅಷ್ಟೇ, ನಾವು ಎಕ್ಸ್ಟರ್ನಲ್ ಫೀಡ್ ಕೊಡ್ತೀವಿ. ನಮಗೆ ಯಾವ ಮೀನು ಮರಿನ ಅದರಲ್ಲಿ ಸಾಕ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹೈ ಪ್ರೋಟೀನ್ ಫೀಡ್ನ ಇದಕ್ಕೆ ನಾವು ಬಳಕೆ ಮಾಡ್ತೀವಿ. ಮತ್ತು ಇದರಲ್ಲಿ ಅದೇ ನಾನು ಹೇಳಿದೆ ಮೆಕ್ಯಾನಿಕಲ್ ಫಿಲ್ಟರ್ ಅಂತ ಹೇಳಿದೆ. ಅದರಲ್ಲಿ ಮೆಕ್ಯಾನಿಕಲ್ ಫಿಲ್ಟರ್ ಅಂದರೆ 40-100 microns ಅಷ್ಟು ಸ್ಕ್ರೀನ್ ಇರ್ತದೆ. ನಮಗೆ ಮೀನಲ್ಲಿ ಅದರಲ್ಲಿ ಬರ್ತಕ್ಕಂಥ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಏನಿದೆ ಈ ಸ್ಕ್ರೀನಲ್ಲಿ ಎಲ್ಲ ನಮಗೆ ಫಿಲ್ಟ್ರಾಗಿ ನೆಕ್ಸ್ಟು ಬಯೋಫಿಲ್ಟ್ರಿಗೆ ಬರ್ತಕ್ಕಂಥದ್ದು. ಈ RAS ರೀಸರ್ಕ್ಯುಲೇಟ್ರಿ ಅಕ್ವಾಕಲ್ಚರ್ ಸಿಸ್ಟಮ್ನ ಇದ್ರದ್ದು ಮುಖ್ಯ ಪ್ರಯೋಜನಗಳಂದರೆ ಕೊಳಗಳು ಮತ್ತು ಈ ಸಲಕರಣೆಗಳ ವಿಸ್ತೃತ ಬಾಳಿಕೆ, ಮತ್ತು ಆ್ಯಂಟಿಬಯೋಟಿಕ್ಸ್ ಮತ್ತು ಇತರೆ ಇದ್ರ ಮೇಲೆ ಅವಲಂಬನೆ ಆಗೋದು ನಮಗೆ ಈ ವ್ಯವಸ್ಥೆಯಲ್ಲಿ ಕಡಿಮೆ ಆಗ್ತದೆ. ಯಾಕೆಂದರೆ ನಾವು ಇದಕ್ಕೆ ಅದೇ ನೀರು ಪುನರ್ಚಲನೆ ಆಗ್ತಿರೋದ್ರಿಂದ ನಾವು ಹೊರಗಡೆಯಿಂದ ನಾವೇನು ಬಳಸೋ ಅಗತ್ಯ ಇರಲ್ಲ. ಮತ್ತು ಹೊರಗಡೆಯಿಂದ ಬರ್ತಕ್ಕಂಥ ಪರಭಕ್ಷಕ ಮತ್ತು ಇತರೆ ಪರಾವಲಂಬಿ ಮೀನುಗಳು ಮತ್ತು ಪರಾವಲಂಬಿ ಇನ್ಸೆಕ್ಟ್ಸ್ಗಳು ಇದಕ್ಕೆ ಈ ವ್ಯವಸ್ಥೆಯಲ್ಲಿ ಸೇರಿಕೊಳ್ಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ತುಂಬ ಅನುಕೂಲಕರವಾಗಿದೆ. ಮತ್ತು ನೀರು ಇದರಲ್ಲಿ ಪುನರ್ಬಳಕೆ ಮಾಡೋದ್ರಿಂದ ಮತ್ತು ಶೋಧಿಸೋದ್ರಿಂದ ಇದರಲ್ಲಿ ರೋಗಾಣುಗಳು ಸೇರ್ಪಡೆ ಆಗೋದು ಕಡಿಮೆ ಆಗಿರ್ತದೆ. ಮತ್ತು ಹವಾಮಾನದ ಅಂಶಗಳು, ಯಾಕಂದರೆ ಇದು ಇಂಡೋರಲ್ಲೂ ಕೂಡ ಮಾಡೋದ್ರಿಂದ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು ಪೂರ್ತಿ. ಮತ್ತು ಹೊರಗಡೆಯಿಂದ ಬರ್ತಕ್ಕಂಥ ಯಾವುದೇ ಅಪಾಯ ಆಗಲಿ ಮತ್ತು ರೋಗಗಳು ಬರೋದಾಗಲಿ ಇದರಲ್ಲಿ ಕಮ್ಮಿ ಇರ್ತದೆ. ಮತ್ತು ಇದರಲ್ಲಿ ಲೈವ್ ಫಿಶ್ ನಮಗೆ ಲೈವ್ ಇರೋದ್ರಿಂದ ನಮಗೆ ಮಾರ್ಕೆಟ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಜನ ನಿಮ್ಮಲ್ಲಿ ಅಲ್ಲಿಗೆ ಬಂದು ಮೀನನ್ನ ತೊಗೊಳ್ತಾರೆ, ತಾಜಾ ಮೀನು ಇರ್ತದೆ. ಹಾಗಾಗಿ ನಿಮ್ಮ ಜಾಗಕ್ಕೆ ಬಂದು ಜನ ಅದನ್ನು ಕೊಂಡ್ಕೊತಾರೆ. ಮತ್ತು ನೀರು ಅದರಲ್ಲಿ ಮಿತ ಬಳಕೆ ಇರ್ತದೆ. ಮುಖ್ಯವಾಗಿ ಇದು ನೀರಿನ ಅವಶ್ಯಕತೆ ತುಂಬ ಕಡಿಮೆ ಇರೋದ್ರಿಂದ ಎಲ್ಲಿ ನೀರು ಕಡಿಮೆ ಇರ್ತದೋ ಅಂಥವರು ಇದನ್ನು ಮಾಡ್ಬೋದು. ಮತ್ತು ನೀರಿನ ಮಿತ ಬಳಕೆ ಮಾಡೋದ್ರಿಂದ ನಾವು ಮುಂದಿನ ಪೀಳಿಗೆಗೂ ಕೂಡ ನೀರನ್ನು ಉಳಿಸ್ಬೋದು. ಮತ್ತು ಈ RAS ಘಟಕ ನಿರ್ಮಾಣ ಮಾಡಲಿಕ್ಕೆ ಒಂದು ಏನೇನು ಬೇಕಂತ ಹೇಳಿ ನಾನು ಹೇಳ್ತೀನಿ. ಶಾಖ ನಿರೋಧಕ ಶೆಡ್ ಒಂದು ಕಟ್ಟಡ ಬೇಕು. ಮತ್ತು ಆಹಾರ ಸಾಮಗ್ರಿಗಳನ್ನ ದಾಸ್ತಾನು ಮಾಡಲಿಕ್ಕೆ ಒಂದು ಕೊಠಡಿ ಅವಶ್ಯಕತೆ ಇರ್ತದೆ. ಇದಕ್ಕೊಂದು ಪಂಪ್ ಹೌಸ್ ಬೇಕಿರುತ್ತೆ. ಮತ್ತು ಮೀನು ಕೊಳಗಳು, ನೀವು ಇದನ್ನು ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ಈ ಕೊಳಗಳನ್ನ ನಿರ್ಮಾಣ ಮಾಡ್ಕೋಬೋದು. ಮತ್ತು ಇದನ್ನು ಸಿಮೆಂಟ್ ಟ್ಯಾಂಕ್ಗಳು ಮಾಡ್ಕೋಬೋದು ಅಥವಾ FRP ಟ್ಯಾಂಕ್ಗಳನ್ನ ಕೂಡ ಬಳಸ್ಬೋದು. ಮತ್ತು ನೀರಿನ ಸಂಗ್ರಹಣೆ ಟ್ಯಾಂಕ್ ಇದಕ್ಕೆ ಬೇಕಾಗ್ತದೆ. ಮತ್ತು ಫಿಲ್ಟರ್ಗಳು, ಬಯೋಫಿಲ್ಟರು ಮತ್ತು UV ಘಟಕಗಳು. ಮತ್ತು ವಿದ್ಯುತ್ತೀಕರಣಕ್ಕೆ ನಿಮಗೆ ಎಲೆಕ್ಟ್ರಿಸಿಟಿ ಬೇಕು, ಅದಕ್ಕೆ ನೀವು ಸೋಲಾರ್ ಕೂಡ ಬಳಸ್ಬೋದು ಅಥವಾ ಬ್ಯಾಕಪ್ಗೆ ಜನ್ರೇಟರ್ಸ್ನ ಯೂಸ್ ಮಾಡ್ಬೋದು. ಮತ್ತು ಆಟೋಮೆಟಿಕ್ ಫೀಡರ್ಸು ಅವಶ್ಯಕತೆ ಇದ್ದರೆ ಬಳಸ್ಬೋದು, ಇಲ್ಲ ನೀವೇ ಫೀಡ್ ಮಾಡ್ತೀರಿ ಅಂದರೆ ಇದು ಅವಶ್ಯಕತೆ ಇರೋದಿಲ್ಲ. ಮತ್ತು ಏರೇಷನ್ ಸಿಸ್ಟಮ್ ಬೇಕಾಗ್ತದೆ. ಮತ್ತು ನೀರು ಪರೀಕ್ಷೆ ಕಿಟ್ಟು ಬೇಕಾಗ್ತದೆ. ಮತ್ತು ಇದರದ್ದು ಮುಖ್ಯ ಅಂದರೆ ಅನಾನುಕೂಲತೆಯೂ ಇರ್ತದೆ. ಒಂದು ಏನಾದರೂ ಒಂದು ಸಿಸ್ಟಮ್ ಇದೆ ಅಂದರೆ ಇದರದ್ದು ಅನಾನುಕೂಲತೆ ಕೂಡ ಇರ್ತದೆ. ಇದೇನಂದರೆ ಮುಖ್ಯವಾಗಿ ಎಲೆಕ್ಟ್ರಿಸಿಟಿ, ಇದು 24/7 ಒಂದು ಎಲೆಕ್ಟ್ರಿಸಿಟಿ ಬೇಕಿರ್ತದೆ. ಮತ್ತು ಇದಕ್ಕೆ ತಾಂತ್ರಿಕವಾಗಿ ತುಂಬ ನುರಿತ ಆಗಿರ್ತಕ್ಕಂಥ ಅನುಭವ ಇರ್ತಕ್ಕಂಥವರು ಟೆಕ್ನಾಲಜಿಸ್ಟ್ ಇದಕ್ಕೆ ಬೇಕಿರ್ತದೆ. ಯಾಕೆಂದರೆ ರೈತರು ಸಾಮಾನ್ಯವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿರ್ತಾರೆ, ನೋಡಿಬಿಟ್ಟು ನಾವು ಮಾಡ್ಬೋದು ಅಂತೇಳಿ ಇದನ್ನು ಬಳಸ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಮೊದಲು ನೀವು ಇದನ್ನು ಮಾಡಬೇಕಂದ್ರೆ ಸ್ವಲ್ಪ ತಾಂತ್ರಿಕವಾಗಿ ನೀವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನೀವು ಅದನ್ನು ಮುಂದುವರಿಸ್ಬೇಕಾಗ್ತದೆ. ಮತ್ತು ಈ RAS ಈ ಘಟಕಕ್ಕೆ ಸೂಕ್ತವಾದ ಮೀನಿನ ಪ್ರಭೇದಗಳು ಅಂದರೆ ನಮ್ಮಲ್ಲಿ ಸೀಬಾಸ್ ಅಂತ ಹೇಳಿ ಒಂದು ಬರ್ತದೆ, ಅದು ಬ್ರಾಕಿಶ್ ವಾಟರ್ ಅಂತ ಹೇಳ್ತೀವಿ. ಅದು ಸಿಹಿ ನೀರು ಮತ್ತು ಉಪ್ಪು ನೀರು ಎರಡಕ್ಕೂ ಅಡ್ಜಸ್ಟ್ ಆಗ್ತಕ್ಕಂಥದ್ದು. ಮತ್ತು ನಮ್ಮ ತಿಲಾಪಿಯಾ ಅಂತ ಹೇಳಿದೆ, ತಿಲಾಪಿಯಾ ಕೂಡ ಇದಕ್ಕೆ ಒಳ್ಳೆ ಹೊಂದ್ಕೊಳ್ಳೋ ಅಂಥ ಮೀನು. ಮತ್ತು ಪರ್ಲ್ ಸ್ಪಾಟ್ ಅಂತ ಹೇಳ್ತೀವಿ, ಟ್ರೋಪ್ಲಸ್ ರೂಟೆನ್ಸಿಸ್ ಅಂತ ಹೇಳಿ ಅದು. ಮತ್ತು ಪಂಗ್ಯಾಶಿಯಸ್ಸು, ಯಾಕೆಂದರೆ ಈಗ ಒಂದು RAS ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ತುಂಬ ಖರ್ಚು ಜಾಸ್ತಿ ಇರ್ತದೆ. ಹಾಗಾಗಿ ಆ ಖರ್ಚಿಗೆ ತಕ್ಕನಾಗೆ ನಾವು ಮೀನು ಕೃಷಿ ಮಾಡಬೇಕಾಗ್ತದೆ. ಯಾಕೆಂದರೆ ನಾವು ಸೆಲೆಕ್ಟ್ ಮಾಡೋಂಥ ಸ್ಪೀಷೀಸು ನಮಗೆ ಒಳ್ಳೆ ಆದಾಯ ತಂದುಕೊಡೋ ಅಂಥದ್ದು ಇರಬೇಕು, ಅದು ತುಂಬ ಜಾಸ್ತಿ ಬೆಳೆಗೆ ಮಾರಾಟ ಆಗಬೇಕಾಗ್ತದೆ. ಇಷ್ಟೆಲ್ಲ ಒಂದು ಈ ರೀಸರ್ಕ್ಯುಲೇಟ್ರಿ ಅಕ್ವಾಕಲ್ಚರ್ ಸಿಸ್ಟಮ್ ಇದರಲ್ಲಿ ಬರ್ತಕ್ಕಂಥ ವಿಷಯಗಳು. ಇದನ್ನು ನೋಡಬೇಕು ಅಂದರೆ ಎಲ್ಲಿ ನೋಡ್ಬೋದು ಜಗದೀಶ್ ಅವರೇ? ಇದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಶುರು ಆದಮೇಲೆ ಇದರ ಕೆಲವು ತುಂಬ ತಾಲೂಕುಗಳಲ್ಲೆಲ್ಲ ತುಂಬ ರೈತರು ಇದನ್ನು ಅಳವಡಿಸ್ಕೊಂಡಿದ್ದಾರೆ. ನೀವು ಇಲ್ಲಿ ಹತ್ತಿರದಲ್ಲಿ ಮೈಸೂರು ಝೋನ್ನಲ್ಲಿ ಕೂಡ ತುಂಬ ರೈತರು ಮಾಡ್ಕೊಂಡಿದ್ದಾರೆ. ಅದು ಪ್ರತಿ ತಾಲೂಕಿನಲ್ಲೂ ಕೂಡ ಘಟಕಗಳು ಒಂದು ಎರಡು ಘಟಕ ಇದ್ದೇ ಇರ್ತದೆ ಸರ್, ಅಲ್ಲಿ ತಾವು ಬಂದರೆ ವೀಕ್ಷಿಸ್ಬೋದು. ಈ ಬಯೋಫ್ಲಾಗ್ ತಾಂತ್ರಿಕತೆ ಮತ್ತು RAS ಎರಡನ್ನೂ ಒಟ್ಟಿಗೆ ಮಾಡ್ಕೊಳಕ್ಕಾಗಲ್ವಾ? ಮಾಡ್ಬೋದು ಸರ್, ಎರಡನ್ನೂ ಮಾಡಿರ್ತಕ್ಕಂಥ ರೈತರು ಇದ್ದಾರೆ. ಈಗ ನಮ್ಮ ಕೆಆರ್ಪೇಟೆ ತಾಲೂಕಿನಲ್ಲೂ ಕೂಡ ರೈತರು ಮಾಡಿದ್ದಾರೆ, ಒಬ್ಬರೇ ಆರ್ ಎ ಎಸ್ ಮತ್ತು ಬಯೋಫ್ಲಾಕ್ ಎರಡನ್ನೂ ಕೂಡ ಮಾಡಿದ್ದಾರೆ. ಅದರಲ್ಲಿ ಅವರು ಈಗಲೂ ಕೂಡ ಪ್ರಚಲಿತವಾಗಿ ಮೀನು ಸಾಕಣೆ ಮಾಡ್ತಿದ್ದಾರೆ, ತುಂಬ ಆದಾಯನೂ ತಗೊಂಡಿದ್ದಾರೆ. ಅಂದರೆ ತಾವು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು ರೈತರು ಕೂಡ ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತರಬೇತಿ ಬೇಕು ಅಂದರೆ ನಿಮ್ಮ ಇಲಾಖೆ ನೀಡುತ್ತೆ? ಖಂಡಿತ ಸಿಗ್ತದೆ ಸರ್, ನಮ್ಮಲ್ಲಿ ತರಬೇತಿ ಕೇಂದ್ರಗಳಿದ್ದಾವೆ. ಇಲ್ಲಿ ಕೆ ಆರ್ ಸಾಗರ ಇದರಲ್ಲಿ ಒಂದು ಕೇಂದ್ರ ಇದೆ, ಅಲ್ಲಿ ಪ್ರತಿ ವರ್ಷ ಇದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದಾರೆ. ಕಡಿಮೆ ನೀರಿನಲ್ಲಿ ಹೆಚ್ಚಿನ ಮೀನಿನ ಉತ್ಪಾದನೆ ಮಾಡುವಂಥ ತಾಂತ್ರಿಕತೆ ಇವು. ಹೌದು ಸರ್. ಅಲ್ವೇ? ಹೌದೌದು. ಹಾಗಾಗಿ ತರಬೇತಿ ಬೇಕು. ಸ್ವಲ್ಪ ಬಂಡವಾಳ ಹೇಳಿ. ಬಂಡವಾಳ ಸ್ವಲ್ಪ ನಾನು ಮುಂಚೆ ಹೇಳ್ದಂಗೆ ಜಾಸ್ತಿ ಇದೆ, ಯಾಕೆಂದರೆ ಇದಕ್ಕೆ ತುಂಬ ಫಿಲ್ಟರ್ಸ್ ಎಲ್ಲ ಬೇಕಾಗ್ತದೆ, ಅದಕ್ಕೆಲ್ಲ ತುಂಬ ಬಂಡವಾಳ ಹಾಕ್ಬೇಕಾಗ್ತದೆ. ಈ ಬಂಡವಾಳ ಹಾಕಿದ ತಕ್ಕನಂಗೆ ಅವರು ಅದನ್ನು ನಿರ್ವಹಣೆ ಕೂಡ ಮಾಡಬೇಕಾಗ್ತದೆ, ಯಾಕೆಂದರೆ ಇಷ್ಟು ಬಂಡವಾಳ ಹಾಕಿ ನಾವು ಅದನ್ನು ಸರಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಮಧ್ಯದಲ್ಲಿ ನಷ್ಟ ಆಗೋಂಥ ಚಾನ್ಸ್ ಜಾಸ್ತಿ ಇರ್ತದೆ. ಆದಾಯನೂ ಹಾಗೆ ಬರುತ್ತಾ? ಆದಾಯ ಇದೆ ಸರ್. ನಾನು ಹೇಳಿದಾಗೆ ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥ ವೆರೈಟಿ ಫಿಶ್ ವೆರೈಟಿನ ನಾವು ಅದ್ರಲ್ಲಿ ಸಾಕೋದ್ರಿಂದ ಆದಾಯ ಇದೆ. ಹೌದಾ? ಹೌದು ಸರ್. ಅಂದಾಜು ಏನು ಇದ್ರ ಎಕನಾಮಿಕ್ಸ್ ಏನು ಸರ್? ಎಕನಾಮಿಕ್ಸ್ ಅಂದರೆ ಆಗಲೇ ಹೇಳಿದಾಗೆ ಈ ಒಂದು ಬಯೋಫ್ಲಾಕ್ ಪಾಂಡ್ ಅಂತ ಹೇಳಿದೆ, ನಾವು ಒಂದು ಎಕರೆನಲ್ಲಿ 4-5 ಸಾವಿರ ಮರಿ ಸಾಕ್ತೀವಿ. ಬಟ್ ಕೆಲವು ರೈತರು ಈಗ 10 ಕುಂಟೆ ಜಾಗದಲ್ಲಿ ಈ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಸುಮಾರು 12-13 ಸಾವಿರ ಮರಿ ಸ್ಟಾಕಿಂಗ್ ಮಾಡಿ ಸುಮಾರು 8 ಟನ್ ಅಷ್ಟು ಇಳುವರಿ ತೆಗೆದಿದ್ದಾರೆ. ಈ ತಿಲಾಪಿಯಾ ಅಂತ ಹೇಳಿದೆ, ಅದನ್ನು ಇಲ್ಲೇ ಹತ್ತಿರದ ಕೇರಳ ಆಂಧ್ರ ಪ್ರದೇಶ ಖುದ್ದಾಗಿ ಅವರೇ ಬಂದು ಅವ್ರ ಸ್ಥಳಕ್ಕೆ ಬಂದು ಮೀನನ್ನ ತೆಗೆದುಕೊಂಡು ಹೋಗ್ತಾ ಇದಾರೆ. ನೋಡಿದ್ರ 1 ಎಕರೆಯಲ್ಲಿ 10 ಗಂಟೆಯಲ್ಲಿ ಅಲ್ವಾ? ಹೌದು. ಅಂದ್ರೆ ತರಬೇತಿಯನ್ನು ಪಡ್ಕೊಂಡು ಇಲಾಖೆಯ ನೆರವನ್ನ ಪಡ್ಕೊಂಡ್ರೆ ಖಂಡಿತವಾಗೂ ಆಧುನಿಕ ವಿಧಾನದಲ್ಲಿ ಮೀನು ಕೃಷಿಯನ್ನು ಮಾಡಬಹುದು. ಮಾಡಬಹುದು ಸರ್. ಅಲ್ವಾ? ಈಗಾಗಲೇ ಬಹಳಷ್ಟು ಜನ ಮಾಡಿದ್ದಾರೆ, ಗೆದ್ದಿದ್ದಾರೆ. ಗೆದ್ದಿದ್ದಾರೆ ಸರ್. ಅವರು ಕೆಲವರು ನಿರ್ವಹಣೆ ಸರಿ ಮಾಡದಲ್ಲೇ ಸೋತಿರೋದು ಕೂಡ ಉಂಟು, ಬಟ್ ಉತ್ತಮ ನಿರ್ವಹಣೆ ಉತ್ತಮ ಲಾಭಕ್ಕೆ ಒಂದು ಅಡಿಪಾಯ ಆಗ್ತದೆ ಸರ್. ಹೆಚ್ಚಿನ ಮಾಹಿತಿಗೆ ಜಗದೀಶ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ಖಂಡಿತ ಸರ್. ನನ್ನ ಮೊಬೈಲ್ ಸಂಖ್ಯೆ 9964-0372-62. ಇನ್ನೊಮ್ಮೆ ಹೇಳ್ತೀರಾ? 9964-0372-62. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9964-0372-62. ಒಳ್ಳೆಯದು ಜಗದೀಶ್ ಅವರ, ಇದುವರೆಗೂ ಆಧುನಿಕ ಮೀನು ಕೃಷಿ ಪದ್ಧತಿಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಆಧುನಿಕ ಮೀನು ಕೃಷಿ ಪದ್ಧತಿಗಳು ಈ ಕುರಿತು ಕೆಆರ್ಪೇಟೆ ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಟಿಡಿ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ಗಮನಿಸಿ, ಮುಂದಿನ ವಾರ ಪ್ರಸಾರವಾಗುವ ಮತ್ಸ್ಯ ತರಂಗ ಮೀನುಗಾರಿಕಾ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮೀನು ಮರಿ ಪಾಲನೆ ಕುರಿತು ಹೆಚ್ಡಿಕೋಟೆ ತಾಲೂಕು ಅಂತರಸಂತೆ ಹೋಬಳಿ ರಾಮೇನಹಳ್ಳಿ ಗ್ರಾಮದ ವಿ ಮಹೇಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳುಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ, ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ನಮ್ ಕಂಪನಿ ರೈತ ಉತ್ಪಾದನಾ ಕಂಪನಿಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಇದೇ ಶುಕ್ರವಾರ 15 ತಾರೀಕು ಬೆಳಗ್ಗೆ 11 ಗಂಟೆಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಪಕ್ಕದ ಕೃಷಿ ಇಲಾಖಾ ಸಭಾಂಗಣದಲ್ಲಿ ಏರ್ಪಾಟಾಗಿದೆ. ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಇದೇ ಸಂದರ್ಭದಲ್ಲಿ ರೈತ ಉತ್ಪಾದಕ ಕಂಪನಿ ಹಾಗೂ ಸಂಜೀವಿನಿ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಮಾರಾಟದ ರೈತ ಮಾರ್ಟ್ ಅಭಿವೃದ್ಧಿ ಕಾರ್ಯತಂತ್ರ ಉದ್ಘಾಟನಾ ಸಮಾರಂಭವೂ ಏರ್ಪಾಟಾಗಿದೆ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ.